ಜ್ಞಾನ ಮತ್ತು ಕರ್ಮ ಇವು ಒಂದಕ್ಕೊಂದು ಏನು ವಿರೋಧ ಇದೆ, ಆ ವಿರೋಧ ಪರ್ವತದಷ್ಟು ವಿರೋಧ ಅಂದ್ರೆ ಅದು ದಪ್ಪ ವಿರೋಧ ಅಂತ ಅಲ್ಲ. ಅಂದ್ರೆ ಇವು ಎರಡರ ವಿರೋಧವನ್ನ ನಾವು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ವಿರೋಧ. ಕರ್ಣ ಅರ್ಜುನನ ವಿರೋಧ ಇದ್ದಂತೆ, ದುರ್ಯೋಧನ ಯುಧಿಷ್ಠಿರನ ವಿರೋಧ ಇದ್ದಂತೆ, ಒಂದಕ್ಕೊಂದು ವಿರೋಧ ಎಷ್ಟು ಅಂದ್ರೆ ಪರ್ವತವತ್ ಅಕಂಪ ಅದನ್ನು ಚಲಿಸಲಿಕ್ಕೆ ಆಗುವುದಿಲ್ಲ. ಅರ್ಥಾತ್ ಆ ವಿರೋಧವನ್ನ ಬದಲಿಸಲಿಕ್ಕೆ ಅಸಾಧ್ಯವಾದಂತಹ ಅಕಂಪ್ಯಂ ಅಷ್ಟು ಒಂದಕ್ಕೊಂದು ವಿರೋಧ ಸ್ಮರಿಸಿಕೆ ಅದು ಜ್ಞಾಪಕಕ್ಕೆ ಬರಲಿಲ್ವೇ ಹೇಳಿದೆ ಮುಂಚೆದಿನ. ಜ್ಞಾನ ಮತ್ತು ಕರ್ಮ ಇವು ಒಂದಕ್ಕೊಂದು ವಿರುದ್ಧ ಅಂತ ಹೇಳಿದೆ. ಈಗ ನೀವು ಈ ಸಂದೇಹವನ್ನು ಎತ್ತಿದ್ದರಿಂದಾಗಿ ಪುನಃ ನಾವು ನಿಮಗೆ ಹೇಳ್ತೀವಿ ಏನಂತೇಳಿ, ಇಹ ಅಪಿ ಯುಕ್ತಂ. ಶಾಸ್ತ್ರದ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅದನ್ನೇ ವಿಷಯವನ್ನಾಗಿಟ್ಕೊಂಡು ಹೇಳಲಿಕ್ಕೆ ಬಯಸ್ತೀವಿ. ಮೊದಲನೇದ್ದು ಯೋಗಿ ಜಿಜಿ ವಿಷೇತ ಸಹ ಕರ್ಮ ಕುರುವನ್ ಸಹ ಕರ್ಮ ಕುರುವನ್ ಈಶಾವಾಸ್ಯಂ ಇದಂ ಸರ್ವಂ. ಏನಪ್ಪ ಏನಂದ್ರಿ ನೀವು ಎಲ್ಲಿ ನೋಡ್ತಾ ಇದ್ರೆ ನೋಡಿ, ಯೋಗಿ ನೋಡಿದ ಯೋಗಿ ಯೋಗಿ ಜಿಜಿ ವಿಷೇತ ಸಹ ಕರ್ಮಾಣಿ ಕುರುವನ್. ಕರ್ಮ ಸಿಂಗ್ಯುಲರ್ ತಗೊಂಡಾರೆ, ಕರ್ಮಾಣಿ ಪ್ಲೂರಲ್ ತಗೊಂಡಾರೆ, ಇಟ್ಸ್ ಓಕೆ. ಕರ್ಮಾಣಿ ಕುರುವನ್ ಅಂದ್ರೆ ಮತ್ತೆ ತಿದ್ದುಪಡಿ ಏನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ಹಂಗೆ ಇರಲಿ ಇದೆ ಹಿಂಗೆ. ಇದು ಸಿಂಗ್ಯುಲರ್ ಕರ್ಮ, ಕರ್ಮವನ್ನು ಮಾಡಿಕೊಂಡು ಹೋಗುವುದೇ ಶ್ರೇಷ್ಠ, ಕರ್ಮಗಳನ್ನ ಮಾಡಿಕೊಂಡು ಹೋಗುವುದೇ ಶ್ರೇಷ್ಠ. ಹಾ, ಕರ್ಮ ಕುರುವನ್ ಈಶಾವಾಸ್ಯಂ ಇದಂ ಸರ್ವಂ ತೇನ ತಕ್ತೇನ ಪುಂಜೀತ ಮಾಗೃದ ಕಸ್ಯ ಸಿದ್ಧನಂ ಇತಿ ಚ. ನೋಡಿ ಹೇಗೆ ಶ್ರೇಯ ಮಾರ್ಗ ಅಂತ ಹೇಳ್ತೀನಿ, ಸಾರ್ಥಕ ಮಾರ್ಗ ಹೇಗೆ ವಿರುದ್ಧವಾಗಿದ್ದರೂ ಕೂಡ ಹೇಗೆ ಸಾರ್ಥಕ ಮಾರ್ಗ ಆಗ್ತದೆ ಅಂತ ನಾನು ಹೇಳ್ತೀನಿ. ಏ ಮೊದಲನೇದು, ಯೋಗಿ ಯಾರೇ ಆಗಿರಲಿ ನನಗಿನ್ನೂ ಬದುಕಬೇಕು, ಬಾಳಬೇಕು, ನನಗೆ ಅದನ್ನು ಸಾಧಿಸಬೇಕು, ಇದನ್ನು ಸಾಧಿಸಬೇಕು, ನನಗೆ ಆ ಸುಖವನ್ನು ಪಡ್ಕೋಬೇಕು ಅನ್ನುವ ಕಾಮ ಪ್ರವೃತ್ತಿ, ಅರ್ಥ ಪ್ರವೃತ್ತಿ, ಅರ್ಥ ಪುರುಷಾರ್ಥ, ಕಾಮ ಪುರುಷಾರ್ಥಗಳನ್ನ ಅವನು ಮುಂದುವರ್ಸ್ಕೊಂಡು ಹೋಗ್ಬೇಕು, ಆ ಥರ ಜೀವನ ಇನ್ನೂ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವ ಅನಿಸಿಕೆ ಯಾವ ನರನಿಗೆ, ಯಾವ ಮನುಷ್ಯನಿಗೆ ಇದೆಯೋ ಅವನು ಜಿಜಿ ವಿಷೇ ಕರ್ಮ ಕರ್ಮಾಣಿ ಕುರುವನ್ ಕರ್ಮ ಕುರುವನ್. ಅವನು ಓಕೆ, ಠೀಕ, ತಪ್ಪೇನಿಲ್ಲದ್ರೊಳಗೆ ಕರ್ಮಗಳ ಮಾಡ್ಕೊಂಡು ಮುಂದುವರಿಲಿ, ಕರ್ಮಗಳನ್ನ ಮುಂದುವರಿಸ್ಕೊಂಡು ಹೋಗಲಿ. ಆದರೆ ಆದರೆ ಅವನ ಸಾರ್ಥಕತೆ ಎಲ್ಲಿಗೆ ಉಂಟಾಗ್ತದೆ ಅಂತಂದ್ರೆ, ಯಂತ್ರದಂತೆ ಕರ್ಮಗಳನ್ನ ಮಾಡುವುದರ ಬದಲು ಈಶಾವಾಸ್ಯಮಿದಂ ಸರ್ವಂ ಭಾವದಲ್ಲಿ ಆ ತಿಳುವಳಿಕೆಯನ್ನು ತಂದುಕೋಬೇಕವ. ತಂದುಕೊಂಬುದು ತಿಳಿದ್ರೆ ತಾನೇ ತಂದ್ಕೊಂಬುದು, ತಿಳಿದ ಮೇಲೂ ತಂದುಕೊಳ್ಳಿಲ್ಲ ಅಂತ ತಿಳಿದಿಲ್ಲ ಅಂತ ತಂದುಕೋಬೇಕು. ಒಂದೊಂದು ಪ್ರವೃತ್ತಿಯಲ್ಲಿಯೂ ಕೂಡ ಈಶ್ವರನ ಕೈವಾಡ ಎಷ್ಟಿದೆ ಅನ್ನೋದನ್ನ ಸೈಲೆಂಟ್ ಆಗಿ ಗುರುತಿಸ್ತಾ ಹೋಗೋದು. ಯಾರೋ ಒಂದು ಬೈತಾರೆ, ಯಾರೋ ಒಂದು ಅವಮಾನ ಮಾಡ್ತಾರೆ, ಯಾರೋ ಒಂದು ವಸ್ತು ಕಸ್ಕೊಳ್ತಾರೆ, ಇನ್ನೊಬ್ರು ಯಾರೋ ಒಂದು ವಸ್ತು ಕೊಡ್ತಾರೆ, ಎಲ್ಲಿಗೂ ಹೋಗ್ಬೇಕಾದರೆ ಎಲ್ಲಿಗೋ ಹೋಗ್ತೀವಿ, ಎಲ್ಲೋ ಹೋಗ್ಬೇಕಾದ್ರೆ ಇನ್ನೆಲ್ಲೋ ಹೋಗ್ತೀವಿ. ಒಂದೊಂದು ಪ್ರವೃತ್ತಿಯಲ್ಲೂ ಕೂಡ ಈಶ್ವರನ ಕೈವಾಡ ಇದೆ ಅನ್ನೋದನ್ನು ಒಪ್ಕೋತಾ ಹೋಗ್ತೀವಿ. ಅಂದ್ಕೊಳ್ಳೋದು ಹೆಂಗೆ, ಅವ್ನ ಬಿಟ್ಟು ಎಲ್ಲರೂ ಇದ್ರದ್ದು ಅಂದ್ಕೋಬಹುದು. ಈ ತಂದುಕೊಳ್ಳೋದು, ಅವನನ್ನ ಸಮೀಪ ಇಟ್ಟುಕೊಳ್ಳೋದು, ಅವನನ್ನ ಸ್ಮೃತಿಯಲ್ಲಿ ಇಟ್ಕೊಂಬುದು ಅನ್ನುವಂತ ಹೇಳಿಕೆಗಳೆಲ್ಲ ಔಪಚಾರಿಕವಾದ ಹೇಳಿಕೆಗಳು. ವಾಸ್ತವಿಕ ಅವ ಎಲ್ಲೂ ಹೋಗೇ ಇಲ್ಲವೋ. ನೋಡುವಾಗ ನೋಡುವಿಕೆಯ ಹಿಂದೆ ಇರುವಂತಹ ಆ ಈಶ್ವರನ ಅಸ್ತಿತ್ವ ಎಲ್ಲರ ಹೋಗಿತ್ತು ಅಂತ ನೋಡ್ಲಿಕ್ಕೆ ಆಗ್ತಿತ್ತ? ನಾವು ಸ್ವಲ್ಪ ಅನುಮಾನದಿಂದ ಜಿಜ್ಞಾಸೆ ಮಾಡ್ಬೋದು. ನಾವು ಮೇಲೆ ಭಾಷೆದ ಅಭ್ಯಾಸ ಮಾಡಿದ್ವಿ. ಅವನು ಜೀವಾತ್ಮನ ಸ್ವರೂಪವೇ ಆಗಿ ಇದ್ದಾನೆ. ಅವನೇ ಈಶಾವಾಸ್ಯ ಭಾಷೆದೊಳಗೆ ಅವನೇ ನಾಮರೂಪಾತ್ಮಕವಾದ ಜಗತ್ತಿನ ಕೇಂದ್ರ ಬಿಂದುವಾಗಿದ್ದಾನೆ. ಅವನಿಂದಲೇ ಎಲ್ಲವೂ ತುಂಬಿಕೊಂಡಿದೆ, ಎಲ್ಲವೂ ಅವನ ಇರುವಿಕೆಯಲ್ಲಿ ಆಚ್ಛಾದಿತವಾಗಿದೆ. ಅವನು ಎಲ್ಲರೂ ಹೋಗಿದ್ದ ಅಂದ್ರೆ ಅಕ್ಕ ಸೃಷ್ಟಿನ ಬಿಟ್ಟು ಇನ್ನೆಲ್ಲರೂ ಹೋಗಿದ್ದ ಅಂದಿತ್ತು, ಅದ ನಮ್ಮನ್ನು ಬಿಟ್ಟು ಎಲ್ಲ ಹೋಗಿದ್ದ ಅಂದಿತ್ತು. ಅವಾಗ ಯಾವ್ಯಾವ ಕೆಲಸ ನಡೆದಿತ್ತಿಲ್ಲಿ? ಅರ್ಥಾತ್ ಅವನು ಎಲ್ಲೂ ಹೋಗಿಲ್ಲ. ಅವನು ಎಲ್ಲೂ ಹೋಗಿಲ್ಲ ಅಂದ್ರೆ ತಂದುಕೊಳ್ಳೋದು ಇದ್ರ ಅರ್ಥ ಏನು? ಸಮೀಪ ಇಟ್ಕೊಂಬುದು ಇದ್ರ ಅರ್ಥ ಏನು? ಅವನು ಇಲ್ಲೇ ಇದ್ದಾನೆ. ಮಾತಾಡುವಾಗ, ನೋಡುವಾಗ, ಹೋಗುವಾಗ, ಕೊಡುವಾಗ, ತಗೊಳ್ಳುವಾಗ, ಕೂಡುವಾಗ, ಹೇಳುವಾಗ ಇಲ್ಲೇ ಇದ್ದಾನೆ ಅನ್ನುವುದನ್ನ ಸೈಲೆಂಟ್ ಆಗಿ ಅಪ್ರಿಷಿಯೇಟ್ ಮಾಡ್ಬೋದು. ಮೌನ ಈ ಒಂದು ಐಡೆಂಟಿಫಿಕೇಶನ್ ಇದೆಯೋ, ಈ ಐಡೆಂಟಿಟಿ ಏನಿದೆಯೋ, ಈ ಒಂದು ಸಾಧನ ಏನಿದೆಯೋ, ಇದು ಇಷ್ಟು ವಿಶಾಲವಾದ ಭಾವವನ್ನ ಹೊಂದಿಬಿಡುತ್ತದೆ ಅಂತಂದ್ರೆ ಈಶ್ವರನೇ ಎಲ್ಲವೂ ನುಂಗಿ ಹಾಕುತ್ತೆ. ಅದನ್ನು ಹೇಳ್ತಾರೆ, ಆತನ ಕೆಲಸ ಮಾಡ್ತೀಯೋ ಮಾಡು, ಕುಂಬಾರಾಗಿದೆಯೋ, ಕಮ್ಮಾರಾಗಿದೆಯೋ, ಅಕ್ಷಾಲಿಗಾಗಿದೆಯೋ, ಅರ್ಚಕನಾಗಿದೆಯೋ, ಏನಾಗಿದೆಯೋ ಆಗಿದೆಯೋ, ಅದನ್ನ ಏನ್ ಮಾಡಬೇಕಾಗಿದೆ ಮಾಡು. ವೇದ ಅಗ್ನಿಹೋತ್ರ ಕ್ರಮ ಮಾಡ್ತೀಯೋ, ಅಥವಾ ನೀನು ಜ್ಯೋತಿಷ್ಠ ಹೋಮ ಮಾಡ್ತೀಯೋ, ಯಾವ ಹೋಮ ಮಾಡ್ತೀಯೋ ಮಾಡು, ಏನ್ ಮಾಡ್ತೀಯೋ ಮಾಡು. ಕುರುವನ್ನೇ ಯಾಕೆ ನಿನಗೆ ಇನ್ನೂ ಬಾಳಬೇಕು ಅಂತ ಮನಸ್ಸಿದೆ, ಮತ್ತು ಇನ್ನು ನೀನೇನ್ ಮಾಡಬೇಕಾಗಿದೆ, ಅರ್ಥ ಕಾಮಗಳನ್ನ ಸಾಧಿಸಬೇಕು ಅಂತಿದೆ. ನಿನ್ನ ಹೃದಯದಲ್ಲಿ ಅನೇಕ ಇನ್ನು ಐಹಿಕ ವಿಷಯಗಳ ಸಾಧನೆಯನ್ನ ನಾನು ಸಾಧಿಸಬೇಕು ಅನ್ನುವಂತ ಪ್ರವೃತ್ತಿ ನಿನಗಿದೆ, ತಪ್ಪೇನಿಲ್ಲ, ಮಾಡಿಕೊಂಡವು. ಆದರೆ ಈಶಾವಾಸ್ಯಂ ಇದಂ ಇನ್ನು ಯಾರ ಬಗ್ಗೆ ಹೇಳ್ತಾ ಇದ್ರೆ ಗೊತ್ತಾಯ್ತಲ್ಲ, ಯಾರ ಬಗ್ಗೆ ಇರು? ಹಾ, ಜೀವಾತ್ಮ ನಾನು ನರ ಏನಂತ ತಿಳ್ಕೊಂಡಿರಿ? ನಾನು ಸ್ವರ್ಗ ಸಾಧಿಸ್ಬೋದು, ಹಾ ನಾನು ತ್ರಿಶಂಕು ಆಗ್ಬೋದು, ಇನ್ನೂ ಅವ್ರು ಉಳ್ಕೊಂಡಾರೆ. ನಂದೇ ಒಂದು ಲೋಕ ನಾನು ಸಾಧಿಸ್ಬೋದು ಅಂತ ನೋಡಿದ್ರ, ನಂದೇ ಒಂದು ಹೊಸ ಪಾರ್ಟಿ ಕಟ್ತೀನಿ ಇದಂತೇನ? ತನ್ನದೇ ಒಂದು ಲೋಕ ಸೃಷ್ಟಿ ಮಾಡ್ಬೋದು ಅಂತ ಅರ್ಥ? ಮಾಡ್ಬೋದು, ಮಾಡಪ್ಪ, ಈಶ್ವರನ ಇಟ್ಕೋ. ನಮಗೆ ಕಿವಿ ಮಾತು ನಾವು ಹೇಳ್ತೀವಿ, ಈಶ್ವರನ ಇಟ್ಕೋತೀಯೋ, ನೀನು ಪಿಶಾಚಿನ ಇಟ್ಕೋತೀಯೋ, ಅದನ್ನ ನಿಂತಿರುತ್ತೆ. ಅದು ಒಳಗೆ ನೀ ಈಶ್ವರನ ಇಟ್ಕೋ, ಭಗವಂತ ಇರ್ಲಿ. ಅದ ಕುರುವನ್ನೇವ ನೀನು ಈಶಾವಾಸ್ಯಂ ಇದಂ ಸರ್ವಂ. ನಂಬರ್ ಟು, ಆನಂತರ ಏನು? ತೇನ ತ್ಯಕ್ತೇನ ಭುಂಜೀತಾಹ. ಅವನು ಏನನ್ನ ಕೊಟ್ಟಿದ್ದಾನೆ ಅದನ್ನ ಅವನಿಗೆ ಮತ್ತೆ ವಾಪಸ್ ಕೊಟ್ಟು ಜೀವನವನ್ನು ನಡೆಸು. ಅವನು ಸುಮ್ಮನೆ ಹೇಳ್ತೇನೆ ನಿಮಗೆ, ಭಾರತೀಯ ಸಂಸ್ಕೃತಿಯಲ್ಲಿ ಏನಿತ್ತು ಈಗೇನಿದೆ ಅದನ್ನ ನೀವು ನೋಡ್ಕೊಡು, ಏನಿತ್ತು ಅನ್ನೋದನ್ನ ಹೇಳ್ತೇವೆ. ನಾವು ವರ್ಷಕ್ಕೆ ಒಂದು ಸಲ ದಾನ ಧರ್ಮ ಮಾಡೋ ಅವಶ್ಯಕತೆ ನಮಗಿಲ್ಲ, ವರ್ಷಕ್ಕೊಂದು ಸಲ ದಾನ ಧರ್ಮ ಮಾಡೋ ಅವಶ್ಯಕತೆ ನಮಗಿಲ್ಲ. ಇದು ನಿತ್ಯ ಕಾಯಕ ನಮಗೆ. ಜೀವಭೂತ ರಾಶಿಗಳಿಗೆ ಅನ್ನದಾನ ಮಾಡೋದು ಭೂತ ಯಜ್ಞ ಅಂತ. ಇವು ಐದು ಯಜ್ಞ ಪ್ರತಿ ದಿವಸ ಎಲ್ಲರೂ ಮಾಡಬೇಕು, ಗೊತ್ತಾಯ್ತಲ್ಲ. ಗೋ ಪೂಜೆ ಅದೊಂದು ಯಜ್ಞ, ಗೋ ಸಂರಕ್ಷಣೆ ಅದೊಂದು ಯಜ್ಞ, ಬಂದ ಅತಿಥಿಗಳಿಗೆ ಅತಿಥಿ ಸತ್ಕಾರ ಅದು ಒಂದು ಯಜ್ಞ. ಇವು ಐದು ಯಜ್ಞಗಳನ್ನ ಪಿತೃಯಜ್ಞ, ನಮ್ಮ ಪೂರ್ವಜರನ್ನು ಸ್ಮರಿಸಬೇಕು. ಎಲ್ಲ ಬಾಕಿ ಉಳಿದ ಜಾತಿಗಳಲ್ಲಿ ಈಗ ರೂಢಿಯಲ್ಲಿದ್ದು ಹಿರಿಯರ ಹಬ್ಬ. ಒಂದು ಬಿಟ್ಟು ಎರಡು ಮೂರು ಕುರಿಗಳನ್ನ ಹೊಡೆದು ಭಾರಿ ರೀತಿಯಲ್ಲಿ ಅಡಿಗೆ ಮಾಡಿ ಹೊಟ್ಟೆ ತುಂಬ ತಿಂದು ಕುಡಿದು ಉಳ್ಳಾಡಿ ಬಿದ್ದು ಮನೆಗೆ ವಾಪಸ್ ಬರಲಿಕ್ಕೆ ಆಗುದಿಲ್ಲ ಅಷ್ಟು ಮಟ್ಟಿಗೆ ಅವಾಚ್ಯವಾಗಿ ಬಿದ್ದಿದ್ದ ಅವರೆಲ್ಲ ನೋಡಿದ್ದ ಕಣ್ಣ ಏನಿದೆ ಅಲ್ಲ. ನಮ್ಮ ಕ್ಯಾತನಹಳ್ಳಿ ಕ್ಯಾತನಹಳ್ಳಿ ಹೋಗ್ಬೇಕಾದ್ರೆ ಒಂದು ಮಾರಿಯಮ್ಮೋ ಅಂತ ಮೈಸೂರು ಬದುಕು ಯಾರು ಇಲ್ಲದ ಹಿಂಗಿಲ್ಲ ಇದ್ರೆ ಹೇಳ್ಬಿಡ್ತೀರೋ ಕಷ್ಟ. ಸೊ ಅದು ಅಮಾವಾಸ್ಯ ಒಂದು ದಿವಸ ಕರೀತಾರ ಎಷ್ಟು ಕ್ಯಾನ್ಯೂ ಬಿಲೀವ್ ಒಂದು 10,000 ಕುರಿಗಳನ್ನು ಕರೀತಾರ. ಒಂದೇ ಬೆಳಗ್ಗಿನಿಂದ ರಾತ್ರಿ ಮರ್ದ್ಬಿಟ್ಟೆ ಅಕ್ಕಡ ಉಕ್ಕಡಗತ್ರಿ ಉಕ್ಕಡಗತ್ರಿ ಹರಿಯರ ಹತ್ರ ಅದೇ ಟೈಪ್ ಇದೆ ಅದು ಕೂಡ ಹೆಸರು ಹೇಳ್ತಾನೆ ಕೂತಲ್ವ. ಉಕ್ಕಡಗತ್ರಿ ಉಕ್ಕಡಗತ್ರಿ ಇಲ್ಲಿ ಇಲ್ಲೂ ಅದೇ ದೆವ್ವ ಬಿಡ್ತೀವಿ ಉಕ್ಕಡಗತ್ರಿ ದೆವ್ವ ಬಿಡ್ತೀವಿ ದೆವ್ವ ಬಿಡಿಸಿ ಆಮೇಲೆ ಕೋಳಿ ಕೊಯ್ದು ಅಮಾಸೆ ಅದು ಇತ್ತೀಚಿಗೆ. ಸೊ ವಾಟ್ ಐ ಟ್ರೈಂಗ್ ಟು ಸೇ ಈ ಪ್ರಕಾರ ಏನು ನಾವು ನಮ್ಮ ಭಾರತ ದೇಶದೊಳಗೆ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ನಾವು ದಾನ ಧರ್ಮಾದಿಗಳನ್ನ ಮಾಡಲಿಕ್ಕೆ ನಮಗೆ ನೆಪ ಬೇಕಾಗೇ ಇಲ್ಲ. ಅದನ್ನು ನಾನು ಹೇಳಿ ಬಯಸ್ತೇನೆ. ದೇವಸ್ಥಾನಕ್ಕೆ ಹೋದ್ರೆ ಸುಮ್ಮನೆ ಹೋಗಂಗೆ ಇಲ್ಲ, ಹೋಗಲೇಬಾರದು. ಅಲ್ಲಿ ಅರ್ಚಕನಿಗೆ ಒಂದು ಮುಷ್ಟಿ ಹಾಕಿ ನಿನ್ನ ಕೈಗೆ ಆದಷ್ಟು ಒಂದು 2 ದಕ್ಷಿಣೆ, 50 ಪೈಸೆ ಇರಲಿ, 1 ರೂಪಾಯಿ ಇರಲಿ, 2 ರೂಪಾಯಿ ಇರಲಿ, ನಿನ್ನ ಕೈಗೆ ಎಷ್ಟಾಗ್ತದೆ ಮಿನಿಮಮ್ 10. ಐ ಹ್ಯಾವ್ ಡನ್ ಯುವರ್ ಜಾಬ್. ಮರದ ಮದ್ದು ದೇವಸ್ಥಾನಕ್ಕೆ ಹೋಗ್ತೀಯೋ ಮತ್ತೆ ತಗೊಂಡು ಮನೇಲಿ ಬಾಳೆಹಣ್ಣಿದ್ರೆ ಹಣ ತಗೊಂಡು ಮಿನಿಮಮ್ ಇದು. ನಾ ಕಣ್ಣಿ ನೋಡಿದ್ದೀನಿ ನಮ್ಮ ಮನೆಯಲ್ಲಿ ಒಂದು ಸುತ್ತಮುತ್ತಲ ಇದೇ ಥರ ಇತ್ತು ಜೀವನ. ಹೀಗಾಗಿ ಯಾವ ಅರ್ಚಕನಿಗೂ ನೀವು ಹಣ ಕಡಿಮೆ ಕೊಟ್ಟರೆ ಅನ್ನೋ ಪ್ರಶ್ನೆ ಇದ್ದಿದ್ದಿಲ್ಲ. ಅವನ ಮನೆ ಖರ್ಚೆಲ್ಲ ಇದರೊಳಗೆ ಹೋಗುತ್ತಿತ್ತು. ಒಂದು 100 ಜನ ದೇವಸ್ಥಾನಕ್ಕೆ ಭಕ್ತರು ಬಂದ್ಬಿಟ್ಟು ಹೋದ್ರೆ 100 ಮುಷ್ಟಿ ಅಕ್ಕಿ ಸಿಕ್ತು. ಮನುಷ್ಯ ಊಟ ಮಾಡೋದು ಎಷ್ಟು ಮುಷ್ಟಿ ಅಕ್ಕಿ? 3-4 ಮುಷ್ಟಿ ಅಕ್ಕಿ ಊಟ ಮಾಡ್ತಾನೆ. ಮನೆಗೆ ಎಷ್ಟು ಬೇಕಾಷ್ಟು ಮಂದಿ ಬರಲಿ, ಅವರಿಗೆಲ್ಲ ಊಟ ಲಭ್ಯ. ಯಾರಿಗೂ ಖಾಲಿ ಖಾಲಿ ಕಳ್ಸೋಂಗಿಲ್ಲ, ಎಲ್ಲರಿಗೂ ಊಟ ರೆಡಿ. ಎವ್ರಿಬಡಿ ವಾಸ್ ರಿಚ್. ಗಿವರ್ ವಾಸ್ ರಿಚ್, ರಿಸೀವರ್ ಆಲ್ಸೋ ವಾಸ್ ರಿಚ್. ಯಾರ ಮೇಲೂ ಯಾವ ಟ್ಯಾಕ್ಸ್ ಇಲ್ಲ, ಯಾವುದು ಯಾವುದು ಪ್ರತಿಬಂಧಕ ಇಲ್ಲ. ಪ್ರತಿ ದಿವಸ ಪೇಷಂಟ್ ಭೇಟಿಯಾಗಿ ಹೋಗ್ತೀಯೋ ನೀವು? ವರ್ಷಕ್ಕೊಂದ್ಸಲ ಹಣ್ಣು ಇತ್ಯಾದಿ ದಾನ ಮಾಡೋ ಅವಶ್ಯಕತೆ ಇಲ್ಲ. ಪೇಷಂಟ್ ಭೇಟಿಯಾಗಿ ಹೋಗ್ತೀಯೋ ಕೈಯ ಒಂದು 2 ಹಣ್ಣು ತಗೊಂಡು ಹೋಗ್ಕೊಡು. ಒಂದು 2 ಹಣ್ಣು ತಗೊಂಡು ಹೋಗ್ಕೊಡ್ಲಿಕ್ಕೆ ನೀನೇನು ಭಾರಿ ತ್ಯಾಗ ಮಾಡಬೇಕಾಗಿಲ್ಲ. ಬರೀ ಹದ್ದನ್ನು ಯೋಚ ನಿನಗೇನು ಮಾಡಬೇಕು ಮಾಡಿ ಮುಗಿಸ್ಬಿಟ್ಟು. ಸಾಧು ಸಂತರನ್ನ ಗುರುಗಳನ್ನ ಭೇಟಿಯಾಗಿ ಹೋಗ್ತೀಯೋ ರಿಕ್ತ ಹಸ್ತೇನ ನಗಚ್ಚೆ, ಖಾಲಿ ಕೈಯಿಂದ ಎಂದು ಹೋಗ್ತಕ್ಕಂಥ ಇದನ್ನ ಯಾಕೆ ಹೇಳಿಕತ್ತೆ ಅಂತಂದ್ರೆ, ದಾನ ಧರ್ಮಾದಿಗಳಿಗಾಗಿ ನಮಗೆ ಒಂದು ದಿವಸ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಇದು ನಿತ್ಯವು. ಎಷ್ಟೊಂದು ನಾನು ನಿಮಗೆ ಹೇಳಿದ್ದೀನಿ, ನಮ್ಮ ಗೋಕುಲ್ ರೋಡ್ನಲ್ಲಿ ಖಾಸಗಿ ಶಾಲೆಗಳು ಎಷ್ಟಿವೆ ಅಂತ ನೀವು ಲೆಕ್ಕ ಹಾಕಿದ್ರೆ ಒಂದು 26 ಶಾಲೆ ಇದೆ. 26 ಶಾಲೆಗಳಲ್ಲಿ ಕ್ರಿಶ್ಚಿಯನ್ ಶಾಲೆಗಳು ಎಷ್ಟಿವೆ ಅಂತ ನೋಡಿದ್ರೆ 3 ಶಾಲೆ ಖಾಸಗಿ ಶಾಲೆಗಳು. ಇನ್ನು 23 ಶಾಲೆಗಳು ಯಾರು ಅಂತಾಯ್ತು? ಹಿಂದೂಗಳು ಅಂತಾಯ್ತು. ಕರೆಕ್ಟಾ? ಈಗ ಹೇಳ್ರಿ, ನಾವಂತೇವಿ ಕ್ರಿಶ್ಚಿಯನ್ರದ್ದು ಸಾಕಷ್ಟು ಹಣ ಇದೆ ಅಂತ ನಾವು ಅಂತೀವಿ. ಹೌದಾ? ಅವರು ಕನ್ವರ್ಟ್ ಮಾಡ್ತಾರೆ, ಮತಾಂತರ ಮಾಡ್ತಾರೆ, ಸಾಕಷ್ಟು ಹಣ ಅದೇ ಅವ್ರ ಹತ್ರ ಹಂಗೆ ಹೇಳ್ತಾರೆ. ಈಗ ಈ ಲೆಕ್ಕದಲ್ಲಿ ನಮ್ಗೆ ಹೇಳ್ರಿ, ಹಿಂದೂಗಳ ಹತ್ರ ಸಾಕಷ್ಟು ಹಣ ಇದೆ, ಕ್ರಿಶ್ಚಿಯನ್ ಹತ್ರ ಸಾಕಷ್ಟು ಹಣ ಇದೆ. ಅವ್ರು ಕಟ್ಟಿದ ಶಾಲೆ 3, ನಾವು ಕಟ್ಟಿದ ಶಾಲೆ 23. ಇದೆಲ್ಲ ಹೋಗಿ ಲೆಕ್ಕ ಹಾಕಿ, ನಾನು ಸುಮ್ಮ ಸುಮ್ಮನೆ ಏನೋ ಉದಾಹರಣೆ ಕೊಡ್ಬಿಟ್ಟಿಲ್ಲ, ಇವತ್ತು ಲೆಕ್ಕ ಹಾಕಿದ್ದೀನಿ, ನೋಡಿದ್ದೀನಿ, ಕೇಳಿದ್ದೀನಿ, ಎನ್ಕ್ವೈರಿ ಮಾಡಿದ್ದೀನಿ. ಒಂದೊಂದು ಶಾಲೆಗೆ ಕಡಿಮೆ ಕಡಿಮೆ ಆಗಿನ ಕಾಲಕ್ರಮ ಲೆಕ್ಕ ಇಟ್ಕೊಂಡು ಕೂಡ 20-30 ಲಕ್ಷ ಬರಬೇಕು. ಈಗ ಕೋಟಿ ಗಟ್ಟಲೆ ಬೇಕು. ಪ್ರಶ್ನೆ ಬೇರೆ ಎಲ್ಲದ ಬಂತು? ಹಿಂದೂಗಳಿಂದ ತರ್ತು. ಈಗ ನೀವು ನನಗೆ ಶಾಲೆ ಕಟ್ಟಬೇಕಾಗಿದ್ದು ಚರ್ಚ್ ಹಣ ತೆಗೆದು ಕೊಡ್ತಾರೆ ನಿಮಗೆ? ಅಯ್ಯೋ, ಇಷ್ಟು ಹಣ ಬಂತು ಎಲ್ಲಿಂದ? ಯಾಕೆ ಮಾತಾಡ್ತಂದ್ರೆ, ದಾನದಲ್ಲಿ ಅತ್ಯಂತ ಎತ್ತಿದ ಕೈ ಯಾರದು? ಇವರ ರಕ್ತದಲ್ಲಿ ಬಂದಿದೆ ಅದು. ತೇನ ತೆಕ್ತೇನ ಬುಂಜೀತ, ನಿನಗೇನು ನಿನಗೇನು ಲಭ್ಯ ಆಗ್ತದೆ ಅದು ಭಗವಂತನ ಕೊಟ್ಟಂತಹ ಪ್ರಸಾದ, ಮತ್ತು ಅದನ್ನು ಭಗವಂತನಿಗೆ ಕೊಡು. ಅವ ಕೊಟ್ಟು ಮತ್ತು ತಗೊಳಕ್ಕೆ ಯಾವಾಗ ಬರ್ತಾನವ? ಅವ ಬರಬೇಕಾಗಿಲ್ಲ. ಯಾವ ರೂಪದಲ್ಲಿ ಬರ್ತಾನೆ? ಸಮಾಜದ ರೂಪದಲ್ಲಿ ಬರ್ತಾನೆ, ಸಮಸ್ತ ಸಮಾಜದ ರೂಪದಲ್ಲಿ ಬರ್ತಾನ. ನೀ ಕೊಡ್ತಾನೋ ಅದನ್ನು ವಾಪಸ್ ನೀ ಅವನಿಗೆ ಕೊಡು. ಹೇಗೆ? ಸಮಾಜಕ್ಕೆ ಕೊಡು. ಹಂಚಿ ಸೇವಿಸಲು ಕಲಿಬೇಕು. ಏನೇ ಬರಲಿ ಎಲ್ಲರೂ ಹಂಚ್ಕೋಬೇಕು. ನಾನು ಹೇಳೋದು ಉದ್ದೇಶ ಇಷ್ಟೇ, ಒಂದೇ ಒಂದು ಮಾತು ಏನು ಅಂದ್ರೆ, ಹೀಗೆ ಹಂಚಿಕೊಳ್ಳಿಕ್ಕೆ ನಮಗೆ ವಿಶೇಷ ಹಬ್ಬ ಬೇಕಾಗಿಲ್ಲ. ಇದು ನಮ್ಮ ನಿತ್ಯ ಜೀವನ. ಸಾಕು ಪ್ರಾಣಿಗಳನ್ನು ತರ್ತೀವಿ, ಅವುಗಳಿಗೆ ನಾವು ಅನ್ನದಾನ ಮಾಡ್ತೀವಿ, ಬಡವರಿಗೆ ಅನ್ನದಾನ ಮಾಡ್ತೀವಿ, ಭಿಕ್ಷುಕರಿಗೆ ಅನ್ನದಾನ. ಗ್ರಾನ್ ಶುಕ್ಲರೇ ಗ್ರಾನ್ ಅಂತ ಬರ್ತಾರೆ. ಗ್ರಹಣ ಗ್ರಹಣ ಇರ್ತದ ಅವಾಗ ಇದನ್ನು ಬರ್ತಾರೆ. ಗ್ರಾಣ ಧರ್ಲರೇ ಗ್ರಾಣ ಕಪಡೆ ಅದ್ಯಾ ಹೇದ್ಯಾ ಹೇದ್ಯಾ ಅಂತ ಮರಾಠಿ ಹೇಳಕ್ಕೆ ಬರ್ತಾರ. ನನ್ ಗ್ರಾಣ ಹಿಡ್ದದ ನಿಮ್ ಪಾಪಗಳನ್ನೆಲ್ಲ ಕೊಡ್ಕೊಳಕ್ಕೆ ನಮಗ ಬಟ್ಟೆ ಕೊಡ್ರಿ, ಪಾತ್ರೆ ಕೊಡ್ರಿ, ಕೊಡ್ರಿ ಕೊಡ್ರಿ ಅಂತ ಬರ್ತಾರ. ಇವ್ರ ಮನ್ಯಾಗ ಅದೇ ಟೈಮ್ಗೆಲ್ಲ ತೆಗೆದು ಬಿಟ್ಟಿರ್ತಾರ. ಯಾವ ಬಟ್ಟೆ ಗೊತ್ತೇನ? ಚಲೋ ಬಟ್ಟೆ ಅಲ್ಲ, ಓಕಳೆಯಾಗ ಬಣ್ಣ ಹೋಗಿದ್ದು ಓಕಳೆ ಅವನು ತಂದಿಟ್ಟಿರ್ತಾರೆ. ಅವ್ರು ಬಂದ್ರು ತಗ್ ಕೊಡ್ತಾರೆ, ಪಾತ್ರೆ ಪರಳಿ ಹಳೆ ಪಾತ್ರೆ ಪರಳಿ ಕೊಡ್ತಾರೆ. ಕೊಡ್ತಾರೆ, ಒಟ್ಟು ಕೊಡದ್ರ ಅಂತಿಲ್ಲ, ಕೊಡ್ತಾರೆ. ಅರ್ಥ ಮಾಡ್ಕೊಡು. ಆಮೇಲೆ ಮತ್ತೊಂದ್ಸಲ ಬರ್ತಾರ, ಒಂದು 2-4 ತಾಸು ಆದ್ಮೇಲೆ ಗ್ರಾನ್ ಶುಕ್ಲರೇ ಗ್ರಾನ್. ಅವಾಗ ಗ್ರಾನ್ ಹಿಡ್ದದ ಅಂತ ಬಂದಿದ್ರೆ ಈಗೇನಾಯ್ತು? ಗ್ರಾನ್ ಬಿತ್ತರಪ್ಪೋ ಬಿಡ್ತು, ಕೊಡ್ರಿ ಬಟ್ಟೆ ಕೊಡ್ರಿ, ಯಾರು ದುಡ್ಡು ಎಲ್ಲ ಬಂಜೆ. ಇದ್ರ ಮಂದಿ ಏನಂತಂದ್ರೆ ಪಿಂಜಾರ್ ಪಿಂಜಾರ್ ಪಿಂಜಾರ್ ಮಂದಿ, ಇದಕ್ಕಾಗಿ ಒಂದು ಜಾತಿ ಪಿಂಜಾರ್. ಅವ್ರು ಇದ್ದೇ ಕೇಳ್ತೀನಿ, ಭಾರತೀಯ ಸಂಸ್ಕೃತಿಯೊಳಗೆ ಕೊಡೋದನ್ನ ನಮಗೆ ಯಾರು ಹೇಳಿಕೊಡ್ಬೇಕಾಗಿಲ್ಲ. ಆನೆಸ್ಟ್ಲಿ ನಾ ಹೇಳ್ತೀನಿ, ದೇವಸ್ಥಾನಕ್ಕೆ ಕೊಡ್ತೀವಿ, ಸ್ಕೂಲಲ್ಲಿ ಕೊಡ್ತೀವಿ, ಮಠಗಳಿಗೆ ಕೊಡ್ತೀವಿ, ಆಶ್ರಮಗಳಿಗೆ ಕೊಡ್ತೀವಿ, ಸಾಧು ಸಂತರಿಗೆ ಕೊಡ್ತೀವಿ, ಕೊಡ್ತೀವಿ ಕೊಡ್ತೀವಿ ಕೊಡ್ತೀವಿ ಕೊಡ್ತಾನೆ ಇರ್ತೇವೆ. ಯಾಕೆ? ನಮ್ಮ ರಕ್ತದೊಳಗೆ ಅದು ಬಂದ್ಬಿಟ್ಟದ. ಉಪನಿಷತ್ತನಿಗೆ ಹೇಳಿಕೆ ಏನಂತೇಳಿ, ಅವನು ಕೊಟ್ಟದ್ದನ್ನ ಮರಳಿ ಅವನಿಗೆ ಕೊಡ್ಬೇಕು. ಇಲ್ಲಿ ಕರ್ಮ ಮಾಡ್ತೀವಿ ಮಾಡು, ನಿನಗೆ ಎಲ್ಲ ತ್ಯಾಗ ಮಾಡುವಂತಹದ್ದು ನೀಗಿನ್ನು ಸಾಧ್ಯ ಇಲ್ಲವೋ ಇಟ್ಸ್ ಓಕೆ, ನೀ ಏನು ನೋವು ಮಾಡ್ಕೋಬೇಡ, ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡ, ನೀವು ಏನು ಕರ್ಮ ಇದೆ ಮಾಡ್ಕೊಂಡು ಹೋಗು, ಆದರೆ ಈಶ್ವರ ಭಾವನೆ ಇಟ್ಕೋ ಮತ್ತು ಅವನದನ್ನ ಅವನಿಗೆ ಬಿಟ್ಟು ಕೊಡುವಂತಹ ತೇನ ತೆಕ್ತೇನ ತೇನ ತೆಕ್ತೇನ ಭುಂಜೀತಾಹ. ಹೌದ, ತೇನ ತೆಕ್ತೇನ ಭುಂಜೀತಾಹ, ಅವನದನ್ನ ಅವನಿಗೆ ಕೊಟ್ಟು ನಿನ್ನನ್ನು ನೀನು ರಕ್ಷಿಸಿಕೋ. ಏತರಿಂದ ರಕ್ಷಿಸಿಕೋ? ಅನರ್ಥ ಪರಂಪರೆಯಿಂದ, ಪಾಪ ಕರ್ಮಗಳಿಂದ ನಿನ್ನನ್ನು ನೀನು ರಕ್ಷಿಸಿಕೋ. ಒಂದು ವೇಳೆ ನೀನು ಈಶ್ವರ ಭಾವದಲ್ಲಿ, ಒಂದಕ್ಕೊಂದಕ್ಕೊಂದು ಲಾಜಿಕ್ ತಿಳಿಸ್ತಾ ಇದ್ದೇನೆ, ಒಂದು ವೇಳೆ ನಾವು ಈಶ್ವರನಿಗೆ ಅರ್ಪಿತವಾಗಿ ಕರ್ಮಗಳನ್ನ ಮಾಡಿದ್ದ, ಯಾವುದ ಕರ್ಮ ಇರಲಿ, ಒಂದು ರೊಟ್ಟಿ ಬಡಿಯೋದಿರಲಿ, ಒಂದು ಚಪಾತಿ ಮಾಡೋದಿರಲಿ, ಅಥವಾ ಒಂದು ಮನೆ ಕಟ್ಟೋದಿರಲಿ, ಒಂದು ಸಿಮೆಂಟ್ ಕೆಲಸ ಮಾಡೋದಿರಲಿ, ಯಾವುದೇ ಕೆಲಸ ನಾವು ಮಾಡಲಿ, ಆ ಮಾಡುವಾಗ ಅದು ಭಗವಂತನಿಗೆ ಅರ್ಪಿತವಾಗಿ ಮಾಡಿದ್ದಾದರೆ ಫಲ ಯಾರ್ದು? ಫಲ ಯಾರ್ದು? ನನ್ನಲ್ಲೇ ಅಲ್ಲ, ಅದು ಭಗವಂತನಿಗೆ ಕೊಟ್ಟ ಪ್ರಸಾದ, ಭಗವಂತನಿಂದ ಪ್ರಾಪ್ತವಾದಂತ ಪ್ರಸಾದ. ಈಗ ಯಾರು ಕೆಲಸ ಮಾಡಿದ್ದಾರೋ ಅವನೇ ಮಾಡಿಸ್ಕೊಂಡಿದ್ದ, ಯಾರಿಗೆ? ತನಗಾಗಿ. ತನ್ನ ಕರ್ಮವನ್ನು ತನಗಾಗಿ ತಾನೇ ಮಾಡಿಸಿಕೊಂಡಾಗ ಕೊಟ್ಟ ಫಲ ಯಾರದ್ದು? ಅವನು ಕೊಟ್ಟ ಪ್ರಸಾದ. ಈ ಪ್ರಸಾದ ಬುದ್ಧಿ ಒಂದ್ಸಲ ನಮ್ಮಲ್ಲಿ ಬಂತು ಅಂತಂದ್ರೆ ರಾಗ ದ್ವೇಷ ಪಾಪ ಪುಣ್ಯ ಇವೆಲ್ಲವುಗಳಿಂದಲೂ ನಾವು ರಕ್ಷಿತವಾಗ್ಬಿಡ್ತೀವಿ. ಧರ್ಮ ಅಧರ್ಮ ಗೊಂದಲಗಳಿಂದ ನಾವು ರಕ್ಷಿತವಾಗ್ಬಿಡ್ತೀವಿ. ಯಾಕೆ? ಯಾವಾಗ ನಾವು ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ತಗೊಳ್ತೀವಿ, ಇದು ಕೂಡ ನೋಡಿ ನಮ್ಮ ಜೀವನದಲ್ಲಿ ಹೆಂಗೆ ಹಾಸು ಹೊಕ್ಕಾಗಿ ನಮ್ಮ ಹಿರಿಯರು ಹಾಕೊಟ್ಬಿಟ್ಟಿದ್ದಾರೆ. ನಾವು ತೀರ್ಥ ಪ್ರಸಾದ ತಗೊಳ್ತೀವಿ, ಕೈಯಲ್ಲಿ ಆ ಪ್ರಸಾದ ಬಂದ ತಕ್ಷಣನೇ, ಕೈಯಲ್ಲಿ ಆ ಪ್ರಸಾದ ಬಂದ ತಕ್ಷಣನೇ ಯಾರು ಅಡಿಗೆ ಮಾಡಿದ್ದೀವತ್ತು ಅಂತ ಎಂದ್ರತ್ತರ ಬರ್ತದೇನು? ಇದು ಖಾರನೋ ಸೀನೋ ಅಂತ ಎಂದ್ರೆ ಯಾರು ಕೇಳಿಕ್ ಹೋಗಿವೇನು? ಇದು ಸಿಂಟೆಕ್ಸ್ ನೀರು, ಇದು ಬೋರ್ವೆಲ್ ನೀರು, ಇದು ಕೇಶರಿ ನೀರು ಅಂತ ಕೇಳಿದ್ವೇನು? ಕೇಳದಿಲ್ಲ, ಅದರ ಬಗ್ಗೆ ಪ್ರತಿಕ್ರಿಯೆನೇ ಇಲ್ಲ, ಜಸ್ಟ್ ಪ್ರಸಾದ. ಹೌದಲ್ಲ, ಕೈಗೆ ಹಾಕಿದ್ನಲ್ಲ ಇವತ್ತು, ನಿಮಗೆ ಕೈಗೆ ಹಾಕಿದ್ನಲ್ಲ, ನೀಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡಿದೇನು? ಎಷ್ಟು ಸಿಂಪಲ್ ಅದೇ, ನಮ್ಗೆ ಹಿರಿಯರು ನಮ್ಮ ಜೀವನದಲ್ಲಿ ಒಂದು ಹಾಸು ಹೊಕ್ಕಾಗಿ ಹಾಕಿ ಕೊಟ್ಬಿಟ್ಟಿದ್ದಾರೆ. ನಾವು ಹೇಗಿದ್ದೇವೆ ಅನ್ನೋದ್ರ ಬಗ್ಗೆ ನಾವು ಜಿಜ್ಞಾಸೆ ಮಾಡ್ತಾ ಇಲ್ಲ. ಈಗ ನಮ್ಮ ಹಿರಿಯರು ಹಾಕಿ ಕೊಟ್ಟಿದ್ರು, ಏನೂ ತಪ್ಪು ಮಾಡಿಲ್ಲ ಅನ್ನೋ ಕೋಸ್ತೇವೆ. ಇದೆಲ್ಲ ಗೊಜ್ಜ ಸಂಪ್ರದಾಯ ಅಂತ ಕರಿತೀವಲ್ಲ ನಾವು ಯುವಕರೆಲ್ಲ, ಇದೆಲ್ಲ ಮೂರು ಕೆತ್ತನ, ಇದೆಲ್ಲ ಗೊಡ್ಡತನ, ಅದು ಯಾವುದೋ ನೀರು ಕೈಯಾಕೊಂಡು ತೀರ್ಥ ಅಂತ ಯಾಕೆ ಕರಿಬೇಕು? ಈಶ್ವರ ಪ್ರಸಾದ. ಎಂತ ಡಯಾಬೆಟಿಕ್ ಆಗಿರಲಿ ಅವನು, ಎಂತ ಡಯಾಬೆಟಿಕ್ ರಿಚ್, 300, 320, 320, 330 ಸಕ್ಕರೆ ಇರ್ಬೋದು ಅವನಿಗೆ, ಇರೋದು ಒಂದು ಸಲ ತಿರುಪತಿ ಲಾಡು ತಂದು ಎದುರಿಗೆ ತೋರಿಸ್ತು. ತಿರುಪತಿ ಪ್ರಸಾದ, ಓ ತಿರುಪತಿ ಪ್ರಸಾದ, ಒಲ್ಲೇ ಇಲ್ಲ, ಪ್ರಶ್ನೆ ಇಲ್ಲ, ಯಾವ ಜಿಜ್ಞಾಸ ಇಲ್ಲ. ನೀ ತಿರುಪತಿ ಪ್ರಸಾದ ಅಂತ ಹೇಳೋ ಅವಶ್ಯಕತೆನೂ ಇಲ್ಲ, ಅದು ಆ ಲಾಡು ತೋರಿಸೋ ಅವಶ್ಯಕತೆ ಇಲ್ಲ. ಲಾಡು ಒಂದು ಚೂರು ಕೊಟ್ಟು ಆ ಮದ್ದು ನೋಡ್ತಾನೆ ಲಾಡು ಚೂರು, ಹೇಳಿ ನಂಗೆ ಆಗುದಿಲ್ಲಪ್ಪ ಅಂತಾನೆ. ತಿರುಪತಿ ಪ್ರಸಾದ ಏನು ಇಷ್ಟ ಹೇಳಕ್ ಸಾಕು, ಅವ ಇನ್ನೂ ಏನು ನೋಡಿಲ್ಲ, ಅವ ತಿರುಪತಿ ಲಾಡು ನೋಡಿಲ್ಲ, ತಿರುಪತಿ ನೀವು ಹೋಗಿ ಬಂದದ್ದು ಗೊತ್ತಿಲ್ಲ ಅವನಿಗೆ, ಯಾವುದೋ ಲಾಡುವಿನ ಚೂರು ನೀವು ತೋರಿಸ್ತೀವಿ ಅವನಿಗೆ, ಆದರೆ ಅವನ ಪ್ರಸಾದ ದೇಶದಿಂದ ಹೀಗೆ ಪ್ರಸಾದ ಬುದ್ಧಿ ಪ್ರತಿಯೊಂದರಲ್ಲೂ ನಮಗಿರಬೇಕು ಅಂತ ನಮ್ಮ ಹಿರಿಯರು ಈ ಸಣ್ಣ ಪುಟ್ಟ ಪೂಜಾ ವಿಧಿಗಳ ಮೂಲಕವಾಗಿ, ಸಣ್ಣ ಪುಟ್ಟ ನಮ್ಮ ನಿತ್ಯ ಜೀವನದ ನಡವಳಿಕೆಯ ಮೂಲಕವಾಗಿ, ಅದು ರಂಗೋಲಿ ಇರ್ಬೋದು, ವಸ್ತ್ರ ಪೂಜೆ ಇರ್ಬೋದು, ಅದು ನೀರಿನ ಪೂಜೆ ಇರ್ಬೋದು, ಒಲೆ ಪ್ರತಿ ದಿವಸ ಬೆಳಿಗ್ಗೆ ಒಲೆಯನ್ನು ಪೂಜಿಸ್ತಾರೆ, ಗೊತ್ತಿದೆ ಕೆನೆ ಬಿಡುವುದು, ಕೆನೆ ಬಿಡುವುದು ಆ ತುಳಸಿ ಕಟ್ಟೆಯಿಂದ ಇಷ್ಟೇ ಇಷ್ಟು ಮಣ್ಣನ್ನು ತಂದು ಒಲೆಗೆ ಹಚ್ಚುತ್ತಾರೆ. ಆ ಮಣ್ಣನ್ನು ಒಂದು ದೀಪ ಹಚ್ಚಿಟ್ಟು ಪೂಜಿಸ್ತಾರೆ, ಆಮೇಲೆ ಅಡುಗೆ ಶುರು ಮಾಡ್ತಾರೆ. ಈಶ್ವರನು ಎಲ್ಲೆಲ್ಲಿಯೂ ಇದ್ದಾನೆ. ಏನಿದೆಯದಷ್ಟು ಈಶ್ವರ, ಮತ್ತೆ ನಮಗೆ ಏನು ಪ್ರಾಪ್ತವಾಗ್ತದಷ್ಟು ಈಶ್ವರ ಕೃಷ್ಣ. ಇಂತಹ ವಿಶಾಲ ಮನೋಭಾವನದ ನಮ್ಮ ಪ್ರವೃತ್ತಿಗಳನ್ನು ನಾವು ಎಷ್ಟು ಸಂಕುಚಿತವಾಗಿ ಮತ್ತೆ ಗುಪ್ತ ಸಂಪ್ರದಾಯ ಹಾಗಿಂಗೆ ತಿಳುವಳಿಕಿಲ್ಲ. ಅದ್ರ ಬಗ್ಗೆ ಮಡಿ ಮೈಲ್ಗೆ ಹೆಸರಿನಲ್ಲಿ ಏನ್ ಮಾಡ್ಬಿಟ್ಟಿದ್ರನ್ನ ಯಾರಿಗೂ ತಿಳುವಳಿಕೆ ಕೊಡಲೇ ಇಲ್ಲ. ಮ್ಯಾಕ್ಸಿಮಮ್ ಸಮಾಜವನ್ನು ದೂರ ಇಟ್ಬಿಟ್ಟು, ಜಾತಿ ಭೇದಗಳ ಹೆಸರಿನಲ್ಲಿ ಮ್ಯಾಕ್ಸಿಮಮ್ ಸಮಾಜವನ್ನು ದೂರ ಇಟ್ಬಿಟ್ಟು, ಕೆಲವರು ಉಳಿದಾರೆ, ಇನ್ನು ಕೆಲವರು ಮತಾಂತರ ಆಗೋಗ್ಯಾರೆ, ಕೆಲವರು ದಬ್ಬಾಳಿಕೆ ಒಳಗಾಗ್ಯಾರೆ, ಕೆಲವರು ಶೋಷಣೆಗೆ ಒಳಗಾಗ್ಯಾರೆ. ಆದರೆ ದುರ್ದೈವ ಇದು ಹೌದಲ್ವೋ? ಏನು ಇಂಥ ಶ್ರೀಮಂತವಾದ ನಮ್ಮ ತಿಳುವಳಿಕೆಗಳನ್ನ ನಾವು ಇನ್ನೊಬ್ಬರಿಗೆ ಹಂಚದೇ ಇದ್ದದ್ದು ಇದು ನಮ್ಮ ದುರಾದೃಷ್ಟ ಹೌದಲ್ವೋ? ಎಷ್ಟು ರಿಲ್ಯಾಕ್ಸಿಂಗ್ ಅದ. ಉಳಿ 100 ವರ್ಷ ಬಾಳಪ್ಪ, ನಿನ್ಗೆ ಯಾರು ಬಾಡತ್ತಾರೆ, ಕೆಲಸ ಮಾಡ್ಕೋದು. ಮಾಮಾಜಿಯವರ ಆಯುಷ್ಯ ವೃತ್ತಿ ಯಾಕಾಗಿದೆ ಅವರಿಗೆ ನೆನಪದ ಮೇಲೆ ಗೊತ್ತಿಲ್ಲ. 74ನೇ ವಯಸ್ಸಿಗೆ ಹೋಗ್ಬೇಕಾಗಿ ಆಮೇಲೆ ನೆಕ್ಸ್ಟ್ ಪ್ರಮೋಷನ್ ಅದು 84 85 85 ನೆಕ್ಸ್ಟ್ ಪ್ರಮೋಷನ್. ಈಗ 102 ಆಗಿದ್ದೀನಿ. 102 ಆಗಿದ್ದೀನಿ ಎಷ್ಟು ಪ್ರಮೋಷನ್ ಆಗ್ತದೋ ಗೊತ್ತಿಲ್ಲ. ವೈ? ಬಿಕಾಸ್ ಹಿ ಕ್ಯಾರೀಸ್ ನಥಿಂಗ್. ಇಸ್ ದ ಓನ್ಲಿ ಟ್ರಂಪ್ ಕಾರ್ಡ್ ಹೇಳ್ತೇನೆ ಕೇಳಿ. ನಾವಾಗ ಹೇಳ್ತೇವೆ ಅವರ ಹಸ್ತರೇಖೆ ಪ್ರಕಾರ ಮತ್ತು ಅವರ ಜಾತಕ ಪ್ರಕಾರ 74 ಫಸ್ಟ್ಗೆ, 84 ಸೆಕೆಂಡ್ಗೆ. 84 ದಾಟಿದ ಮೇಲೆ ಹೇಳಿದೆ ಮಾಮಾಜಿ ನೀವು ಶತಾಯ ಸೇವೆ ಆಗೋದ್ರ ಸಂಶಯ ಇಲ್ಲ, ಈಗ ಪ್ರಿಪರೇಷನ್ ಚಾಲು ಮಾಡಿದ್ರೆ ಮಾಡ್ತೀನಿ ನಾವು, ನೀವು ಶತಾಯ ಆಗ್ತೀರಿ. ಹೆಂಗ ಆಗ್ತದದು ಆಗೋದಾದ್ರೆ ಆಗಲಿ. ಇರ್ತೀನಿ ಅಂತ ಇಷ್ಟೊಂದು ಕೃಪೆಯಲ್ಲಿ ಜೀವನ ಮಾಡೋದು, ಒಳಗೆ ಏನನ್ನೂ ಇಟ್ಕೊಂಡಿಲ್ಲ. ನಮ್ಮವರು ನಿಮ್ಮವರು ಪರರು ಮೊಮ್ಮಗಳು, ಶುಭ ಮೊಮ್ಮಗಳಾಗಿದ್ರೆ ಆಕೆಗೆ ಒಂಥರ ಪ್ರೀತಿ, ಸುಜಾತಾಗಿ ಇನ್ನೊಂಥರ ಪ್ರೀತಿ, ರೋಷನಿಗೆ ಮತ್ತೊಂಥರ ಪ್ರೀತಿ ಇಲ್ಲ. ಎಲ್ಲರಲ್ಲಿಯೂ ಒಂದೇ ಪ್ರೇಮ, ಒಂದೇ ಪ್ರೀತಿಯನ್ನು ಹಂಚ್ತಾರೆ. ಎಲ್ಲರಿಗೂ ಸೇವೆನೆ ಮಾಡ್ತಾರೆ. ಒಂದು ಕಿಲೋ 2 ಕಿಲೋ ಪೇಡೆ ತಂದು ಕೊಡ್ತೇನೆ ಅವಾಗ ಇವನ್ನ ನಮ್ಮಲ್ಲಿ ತಂದು ಕೊಟ್ರೆ ಸ್ವಲ್ಪ ತಗೋತಾರೆ, ಬಂದವರಿಗೆಲ್ಲ ಹಂಚಿದ್ರು. ನಾ ಹೇಳ್ತೀನಿ ಮಾಮಾಜಿ ನಿಮಗೆ ತಂದಿದ್ದು ನೀವು ತಿನ್ರಿ, ನಿಮಗೆ ಯಾವಾಗ ಬೇಕು ಅವಾಗ ತಿನ್ಕೊಡ್ರಿ ಅಂತ. ಆಮೇಲೆ ಹೊರಗಿನವ್ರು ಯಾರು ಬಂದ್ರೆ ತಿನ್ಕೊಡ್ರಿ ಮಾಮಾಜಿ ನಮ್ಗೆ ಕ್ವಾಟ್ ಬೇಕಾಗಿತ್ತು. ಹೌದಾ, ಅಲ್ಲವ್ ನೋಡ್ರಿ ತಗೊಂಡೋಗ್ರಿ. ನಾನು ಒತ್ತಾಳೆ ಅಲ್ಲಿ ಇಲ್ಲಿ ಭಿಕ್ಷಾ ಕೇಳ್ಕೊಂಡು ಕ್ವಾಟ್ ತಂದು ಹಾಕಿದ್ರೆ ಇವರು ತಗೊಂಡೋಗ್ರಿ. ಅವ್ನು ಯಾವಾಗ ಎದುರಿನ ಬರ್ತಾನ ಮನೋಜಿ ಇಲ್ಲಿ ತಂದಿದ ಗಿಡ ಅದ ನಮ್ಗೆ ಸ್ವಲ್ಪ ಬೇಕಾಗಿತ್ತು. ಹೌದಾ, ನೋಡ್ತೀನಿ ಬಾ ನೋಡು. ಟೈಮ್ ಹೇಳ್ತೇನೆ, ಆ ಟೈಮ್ನ ಬಂದು ಕರ್ಕೊಂಡು ತಗೊಂಡು ಹೋಗಿ. ಯಾರ್ದೋ ಹಣ ಎಲ್ಲ ಮುಂದೆ ಜಾಸ್ತಿ, ನಮ್ದು ನಿಮ್ದು ಒಂದು ಬೇಜಾನು ಇಲ್ಲ. ಆಲೋಚನೆ ಆಗ್ತೀನಿ, ಅವ್ರು ಪ್ರಯತ್ನಪೂರ್ವಕ ಹಿಂಗೆ ಮಾಡೋದಿಲ್ಲ. ಪ್ರಯತ್ನಪೂರ್ವಕ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಗೊತ್ತಾಗ್ತದೆ ಸ್ವಾಮೀಜಿ ಬಹಳ ಕಷ್ಟಪಡ್ತಂದಾರೆ, ಅದನ್ನ ಹಾಗೆಲ್ಲ ಕೊಡುವಾಗ ಗೊತ್ತ. ಅದು ಅವ್ರಿಗೆ ಪ್ರಯತ್ನ ಇಲ್ಲ, ಅವ್ರ ಸಹಜತೆ ಅಗದಿ ಸಹಜ. ನೀವು ತಿಳ್ಕೊಡ್ರಿ ಅವ್ರ ರೂಮ್ ಎದುರಿಗೆ ನಿಮ್ ಬಟ್ಟೆ ಒಣಾಕಿರ್ಬೇಕು. ಆಲೋಚನೆ ಹಾಕಿ, ನಿಮ್ ಪಂಚೆ ಹೋಗೋದಲ್ಲ ಒಣಾಕಿರ್ಬೇಕು. ಅವಾಗಿರ್ತಾವೆ ಸಂಜೆ ಅಷ್ಟೊತ್ತಿನ ಹೋದ್ರೆ ಇರುತ್ತದೆ. ಯಾಕೆ ಇರುದಿಲ್ಲ? ಅವ್ ಗುಡ್ಡಪ್ಪನೋ ಲಚ್ಚಪ್ಪನೋ ಯಾರಿಗೂ ಕೊಟ್ಬಿಡೋದು. ನಾನು ಕಂಡಿದ್ದೀನಿ ನೋಡಿದ್ದೀನಿ ಎಲ್ಲ ಗೊತ್ತದ ನನಗೆ. ಹೀಗಾಗಿ ಅವ್ರ ಆಯುಷ್ಯ ವೃದ್ಧಿ ಆಗುತ್ತೆ. ಬಿಕಾಸ್ ದೇ ಕ್ಯಾರಿ ನೋ ಸೆಲ್ಫಿಶ್, ಸ್ವಾರ್ಥ ಇಲ್ಲ, ತಮಗಾಗಿ ತದ್ವಿನ ಮಾಡಿರಲ್ಲ, ಜೀವನ ಪೂರ ಸಮರ್ಪಣ ಈಶ್ವರನಲ್ಲಿರ್ತದೆ. ಹಾಗಿವಾಗ ನಿಮಗೆಲ್ಲ ಕೆಲವು ಮಂದಿ ಬೇಸರ ಆಗ್ತದೆ, ನನಗೇನು ಬೇಸರ ಆಗ್ತದೆ, ಏಕೆಂದ್ರೆ ಅವ್ರು ಏನಂತ ಗೊತ್ತಾಗದೆ ಅವರು ಸ್ವೀಕಾರ ಮಾಡಿಬಿಟ್ಟೆನು, ನನಗೆ ಅದರ ಬಗ್ಗೆ ಪ್ರತಿಕ್ರಿಯೆನೇ ಇಲ್ಲ. ಅವ್ರು ಏನು ಮಾಡಿದ್ರು ಆನಂದಿಸ್ತದೆ. ಒಂದು ರೀತಿಯಲ್ಲಿ ಅವರು ಒಂದು ದೇವರ, ಈ ಮಕ್ಕಳು ದೇವರಾಗಿರಬಾರ್ದು, ಅವ್ರ್ಯಾಕೆ ದೇವರಾಗಬಾರ್ದು, ಅವರು ದೇವರು. ಮನುಷ್ಯನಿಗೆ ಹೋಲ್ಡ್ ಇರಬಾರ್ದು, ಸೆಳೆತ ಇರಬಾರ್ದು ಯಾವುದೋ ವಸ್ತು ಬಗ್ಗೆ ಆಗಲಿ, ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಆಗಲಿ, ಯಾವ ಇನ್ಯಾವ ಸೆಳೆತವೂ ಇರಬಾರ್ದು. ಅವನು ಆತ್ಮಕ್ಕೆ ಅಧಿಕಾರಿ ಆಗ್ತಾನೆ. ಸೊ ಯಾರು ಈ ಪ್ರಕಾರ ಕರ್ಮಗಳನ್ನು ಮಾಡ್ಕೊಂಡು ಹೋಗ್ತಾರೆ, ಆ ಕರ್ಮಗಳನ್ನ ಈಶಾವಾಸ್ಯಂ ಅಂತ ಮಾಡ್ಕೊಂಡು ಹೋಗ್ತಾರೆ, ತೇನ ತೆಕ್ತೇನ ಬುಂದೀತಾಹ ಅಂತ ಮಾಡ್ತಾ ಹೋದ್ರೆ ನಾಲ್ಕನೇ ಸಾಧನ ಕೊಡ್ತಾರೆ. ಇನ್ನು ಅವನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾರ ಬಗ್ಗೆ? ಇವನು ಹಾ ಜೀವಾತ್ಮ ಕಾಮಾಸುರ, ಅರ್ಥಾರ್ಥಿ ಕಾಮಾರ್ಥಿ, ಇವನು ಧರ್ಮಾರ್ಥಿ, ಪುಣ್ಯ ಪಾಪ ಲೋಕಗಳಲ್ಲಿ ವಿಶ್ವಾಸ ಇದ್ದವನು, ಅದನ್ನ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗದೆ ಇದ್ದವನು, ಅವನ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ನಾಲ್ಕನೇದಿದು ಏನು? ಮಾತೃದ ಕಷ್ಟಸಿ, ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಸೇರಿದ ಏನನ್ನು ತಾನು ಬಯಸಬಾರದು. ಕಶ್ಯಸ್ವಿತ್ ಸ್ವಿತ್ ಬಿಡಿ, ಸಿತ್ತದು ಅಳುಗುಂಡಿ ಆಟಕೊಂಡು ಲೆಕ್ಕಿಸಿದ ಕಶ್ಯ ಯಸ್ಯ ಕಶ್ಯ ಧನಂ, ಯಾರದೇ ಆಗಿರ್ಬಹುದು, ಯಾರದೇ ಪ್ರಾಪರ್ಟಿ ಆಗಿರ್ಬಹುದು, ಯಾರದೇ ಭೂಮಿ ಆಗಿರ್ಬಹುದು, ಯಾರದೇ ಕಟ್ಟಡ ಆಗಿರ್ಬಹುದು, ಯಾರದೇ ಐಶ್ವರ್ಯವಾಗಿರ್ಬಹುದು, ಯಾರಿಗೆ ಸೇರಿದ ಯಾವುದೇ ಸ್ವಾತಂತ್ರ್ಯತೆಯು ಆಗಿರಬಹುದು, ಅದನ್ನು ಬಯಸಬಾರ್ದು, ಅದನ್ನು ಧರಿಸಬಾರ್ದು. ಇತ್ತೀಚ ಇವರೆಲ್ಲರೂ ಯಾವುದರಲ್ಲಿ ಅರ್ಹತೆಯನ್ನು ಹೊಂದಿದವರು? ಇವರು ಕರ್ಮದಲ್ಲಿ ಅರ್ಹತೆಯನ್ನು ಹೊಂದಿದ. ಇನ್ನು ಎರಡನೇ ಭಾಗ ಗೊತ್ತಾರ ಏನು? ನ ಜೀವಿತೆ ಮರಣೇವಾ ಧೃಧಿಂ ಕುರ್ವೀತ ಆರಣ್ಯಂ ಇಯಾದೀತಿ ಚ ಪದಂ ತತಃ ನ ಪುನಃ ಇಯಾತ್ ಇತಿ ಸನ್ಯಾಸ ಶಾಸನಾತ್. ಇದು ಇವನ ಬಗ್ಗೆ ಹೇಳ ನೋಡಿ, ಇವನಿಗೆ ಒಂದು ಮೂರ್ನಾಲ್ಕು ಹೇಳ್ತಾರೆ, ಇವನು ಕಟ್ಟುಪಾಡು ನೋಡಿ ಒಳ್ಳೆಯಾಗೇನೆ, ಇವನು ಏನೇನು ಹೇಳ್ತಾನೆ ನೋಡ್ರಿ. ನ ಜೀವಿತೆ ಮರಣೇವಾ ಗೃಹಿಂ, ಜೀವಿಸಿರಬೇಕು ಅನ್ನುವ ರುಚಿಯೂ ಇಲ್ಲ, ಸಾಯಬೇಕು ಅನ್ನುವ ರುಚಿಯೂ ಇಲ್ಲ, ಜೀವನ ಮತ್ತು ಮರಣ ಇವುಗಳ ಬಗ್ಗೆ ಯಾವ ಆಸಕ್ತಿ ಇಲ್ಲ. ಏನ್ ಮಾಡ್ತೀರಿ? ಇವನು ಅಗ್ನಿಹೋತ್ರ ಮಾಡಂಚವಣೆ, ಒಂದು ಫ್ಯಾಕ್ಟ್ರಿ ಬಿಸ್ನೆಸ್ ಶುರು ಮಾಡಂಚವಣಿಗೆ, ಒಂದು ಕಾರ್ಪೊರೇಟ್ ಕಂಪನಿ, ಒಂದು ಕಂಪನಿ ಎಸ್ಟಾಬ್ಲಿಷ್ ಮಾಡೋದ್ರಿಗೆ ಅದ್ರ ಯಾವ ರುಚಿ ಇಲ್ಲ ಅವನಿಗೆ. ಧರ್ಮ ಅಧರ್ಮ ಪಾಪ ಪುಣ್ಯ, ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು, ಇನ್ನು ಬದುಕೊಳ್ಬೇಕು ಅಥವಾ ಜಲ್ದಿ ಸಾಯ್ಬೇಕು, ಹೌದಾ? ನ ಜೀವಿತಿ ವಾ ಮರಣೆ, ಅಥವಾ ವಾ ಅಂದ್ರೆ ಅಥವಾ ಮರಣದಲ್ಲಿ ಆಗಲಿ, ಗೃಧಿಂ ಕುರುವೀತ ನ ಕುರುವೀತ ಇತ್ಯರ್ಥ. ಅದು ಮೊದಲನೇ ಇದೆ ನೋಡಿ, ಆ ಮೊದಲನೇ ಅಲ್ಪ ನ ಕುರುವೀತ. ಮತ್ತೆ ನಾನು ಆಮೇಲೆ ಏನ್ ಮಾಡ್ಬೇಕು? ಆರಣ್ಯಂ ಇಯಾದೀತಿ, ಹೋಗಪ್ಪ ಹೋಗಿ ಒಂದು ಕಾಡು ಸೇರಿ ಬಿಡಬೇಕು. ಕಾಡು ಸೇರೋದು ಅಂದ್ರೆ ಅರ್ಥ ಆಯ್ತಲ್ಲ ನಿಮಗೆ, ಕಾಡು ಸೇರೋದು ಅಂದ್ರೆ ಏನು? ನೀನು ಸನ್ಯಾಸ ದೀಕ್ಷೆನ ತಗೋ. ಸನ್ಯಾಸ ದೀಕ್ಷೆ ಹೆಂಗ ಮಾಡ್ತಾರೆ? ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಹೊಳಿಸಿ ಒಂದು ಉತ್ತರ ದಿಕ್ಕಿ ಮುಖ ಮಾಡಿ ಬಿಟ್ಬಿಡು, ಹೋಗ್ ಸಾಯ್ ಹೋಗ್ ಅಂತ. ಪ್ರಾಕ್ಟಿಕಲ್ ಹಿಂಗೆ ಮಾಡ್ತಾರೆ, ಗಿರಿಜಾ ಹೋಮ ಮುಗಿದ ಮೇಲೆ ಹಿಂಗೆ ಮಾಡ್ತಾರೆ. ಬಟ್ಟೆ ಗಿಟ್ಟೆ ಎಲ್ಲ ಕಸ್ಕೊಂಡು, ಕೋಪಿನ ಸಹಿತ ಎಲ್ಲ ಕಸ್ಕೊಂಡು ಬಿಟ್ಬಿಡು, ಹೋಗ ಇದ್ರು ಒಂದು ಸತ್ರು ಒಂದು ಹೋಗ ಬೇರೆ ದಾರಿ ಇಲ್ಲ, ನೀವು ಹೋಗಬೇಕು, ಪುತ್ರಕ್ಕೆ ಮುಖ ಮಾಡಿ ಬಿಟ್ಬಿಡುತ್ತ. ಹೋಗುವಾಗ ಏನಾಗ್ತದೆ? ಗುರುದಕ್ಷಿಣೆ ಕೊಡಂಗಿಲ್ಲ ಹಂಗೆ ಹೊಂಟೇವೆ. ಸನ್ಯಾಸ ತಗೊಂಡು ನನ್ನ ಕಡೆಯಿಂದ ಗುರುದಕ್ಷಿಣೆ ಕೂಡ ಮತ್ತೆ ವಾಪಸ್ ಬಂದ. ಆಮೇಲೆ ಪ್ರೀತಿಯಿಂದ ಪಡಿ ಮೇಲೆ ಕೂರಿಸ್ಕೊಂಡು ಕೈ ಹಾಸಿ, ನಮ್ಮ ಮಗ ಇವ, ನಮ್ಮ ಪುತ್ರ ಇವ ಅಂತ ಎಲ್ಲರಿಗೂ ಪರಿಚಯ ಮಾಡಿಸಿ. ಆಮೇಲೆ ಎಲ್ಲರಿಗೂ ಏನು ಹೆಸರು ಇಡೋಣ, ನಿಮಗೆ ಹೊಸ ಮಗು ಹುಟ್ಟಿದೆ, ಹೊಸ ಹೆಸರು ಹುಟ್ಟು, ಇಟ್ಸ್ ವೆರಿ ಗುಡ್, ವೆರಿ ವೆರಿ ಗುಡ್. ಅವಾಗ ತಾಯಿ ಮಗುವನ್ನು ಕೂರಿಸ್ಕೊಂಡಾಗ ನಮಗೇನು ಎಚ್ಚರನೇ ಇದ್ದಿದ್ದಿಲ್ಲ, ಗೊತ್ತೇ ಇರ್ತಿದ್ದಿಲ್ಲ. ಈಗ ಅದಷ್ಟು ಮಾಡ್ತಾರೆ, ಇಲ್ಲಿ ಕಿವಿಯಾಗ ಹೆಸರಿಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ಟೆ ಹಾಕ್ತಾರೆ, ಹೊಸ ಬಟ್ಟೆ ಕೊಡ್ತಾರೆ. ಆಮೇಲೆ ಎಲ್ಲರಿಗೂ ಬಚ್ಚ ನೋಡಿ, ನಾವು ಹೆಸರು ಹಿಂಗಿಟ್ಟೀವಿ ಹಿಂಗಿಟ್ಟೀವಿ, ಇವನ ಹೆಸರು ಹಿಂಗಿಟ್ಟಿದ್ದೀವಿ, ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ನಮ್ಮ ಸ್ವಾಮೀಜಿ ಹಂಗೆ ನಾಟಕ ಮಾಡ್ತಾರೆ, ಭಾಳ ಚಂದ ಮಾಡ್ತಾರೆ, ಭಾಳ ಚಂದ ಮಾಡ್ತಾರೆ. ಕೇಳಿಸ್ತಾ ಕೇಳಿಸ್ತಾ ಹೆಸರು ಇನ್ನೊಂದು ಸಲಹೆ ಕೇಳಿ ಮತ್ತೆ ಹೇಳ್ತಾರೆ. ಆಮೇಲೆ ಚೆಂದಾಗಿದೆಯಾ ಹೆಸರು, ಇಸ್ ಇಟ್ ಓಕೆ, ಆರ್ ಯು ಹ್ಯಾಪಿ ಅಂತ ಕೇಳ್ತಾರೆ. ಹ್ಞೂ, ನಮಗಲ್ಲ ಅಲ್ಲಿದ್ದ ಮಂದಿಗೆಲ್ಲ ಕೇಳ್ತಾರೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಆ ಸನ್ಯಾಸ ಅನ್ನೋದಿಲ್ಲ, ಭಾರಿ ಪವಿತ್ರವಾದ ಕ್ಷಣ. ಒಂದು ಮನೆಯಲ್ಲಿ ಮಗು ಹುಟ್ಟಿದ ನೀವು ಪವಿತ್ರ ಅಂತ ನೀವು ಪರಿಗಣಿಸ್ತೀವಿ, ಆ ಪವಿತ್ರತೆ ಆ ಮನೆಗೆ ಆ ಕುಟುಂಬಕ್ಕೆ ಅಷ್ಟೇ ಮೀಸಲು. ಇದು ಇದು ಎಷ್ಟು ಪವಿತ್ರ ಇರ್ಬೋದು ಅಂತ ನೀವು ಈಗ ಕಲ್ಪನೆ ಮಾಡಿಕೊಡಿ. ಯಾವುದು ಸಮಾಜಕ್ಕೆ ಮೀಸಲಾಗಿರುತ್ತೆ, ಇಡೀ ಸಮಾಜಕ್ಕೆ ಮೀಸಲಾಗಿರುತ್ತೆ. ಇದು ಎಂಥ ಸನ್ಯಾಸ, ಎಂಥ ಪವಿತ್ರತೆಯನ್ನು ಹೊಂದಿರ್ಬೋದು. ಆ ಕ್ಷಣಗಳು ಹಂದೇ ಇರ್ತದೆ. ಜನ ಇಷ್ಟು ಖುಷಿಯಾಗಿಬಿಡ್ತದೆ, ತಂತಂತಂತಂದು ಹಣ ಹಾಕ್ತಿರ್ತಾರೆ. ಕಾಲ ತಗೊಳ್ಳಿ, ನಾವು ತಗೊಳ್ತೇವೆ, ಬಂಗಾರ ಏನು ಬೇಕು ತಗೊಳ್ಳಿ ತಗೊಳ್ಳಿ, ಕೊಡ್ತೀವಿ. ಯಾಕೆ ಇದೆಲ್ಲ ಕೊಡ್ತಿದೆ ಅಂತ ಕೇಳೋ ಪ್ರಶ್ನೆನೇ ಇಲ್ಲ. ಅವರು ಧರ್ಮ ರಕ್ಷಣೆಗೆ ಕೊಡ್ತಾ ಇರ್ತಾರೆ. ಯಾಕೆ ಕೊಡ್ತೀರಿ ನಮ್ಗೆ ಬೇಡ, ಅವ ಏನು ಅರ್ಥ ಮಾಡ್ಕೊಂಡಿರೋ ಅಂತ ತಿಳ್ಕೊಬೇಕು. ಅಯ್ಯೋ ಏ, ನಾ ಸನ್ಯಾಸಿಗಿದ್ದೇನೆ, ಹಣ ಮುಟ್ಟಿದ್ದಿಲ್ಲ, ಹಿಂಗೇನಾದ್ರೂ ಅವ ನಾಟಕ ಮಾಡ್ದ ಅಂತಂದ್ರೆ ತಿಳ್ಕೊಂಬಿಡ್ರಿ, ಅವ ಸನ್ಯಾಸ ಅರ್ಥ ಏನು ಮಾಡ್ಕೊಂಡಿಲ್ಲ. ಸನ್ಯಾಸ ಯಾವುದಕ್ಕೆ? ಧರ್ಮ ರಕ್ಷಣೆ. ಹೋಗಂತ ಕಳಿಸಿ ಬಿಡ್ತಾರೆ ಅರಣ್ಯಕ್ಕೆ. ಅದಕ್ಕೆ ಹೇಳ್ತಾರೆ ನೋಡಿ, ಏನು ಹೇಳ್ತಾರೆ, ಅರಣ್ಯ ಹೌದು ಕುರುವೀತ ಅರಣ್ಯಂ ಯಾದಿ, ನೀನು ಅರಣ್ಯಕ್ಕೆ ಹೋಗು, ಕಾಡಿಗೆ ಹೋಗು ಅಂತ ಕಳಿಸಿ ಬಿಡ್ತಾರೆ. ಚ ಪದಂ ತತಃ, ಮತ್ತೆ ನೆಕ್ಸ್ಟ್ ತತಃ ಪುನಃ ನ ಯಾತ್, ಡೋಂಟ್ ಕಮ್ ಬ್ಯಾಕ್ ಸ್ಟುಪಿಡ್ ಫೆಲೋ, ಗೋ. ಹಿಂಗೆ ಹೇಳ್ತಾರೆ ಅವರು, ಡೋಂಟ್ ಕಮ್ ಬ್ಯಾಕ್. ಎಲ್ಲಿ ಬರ್ಬೇಕು, ಎಲ್ಲಿ ಬರ್ಬೇಕು? ಅದೇ ದಿವಸ ಸನ್ಯಾಸದ ಬೆಳಿಗ್ಗೆನೆ ನಮ್ಮ ಶ್ರಾದ್ದ ನಾವು ಮಾಡ್ಕೋಬಿಟ್ಟಿದ್ದೇವೆ. ಏನು ಬರುವುದಿಲ್ಲ, ಹೋಗುವುದೆಲ್ಲಿ ಬರುವುದಿಲ್ಲ. ಪುನಃ ನ ಇಯ, ಮರಳಿ ಬರಬೇಡ, ಹೋಗ ಕಾಡಿಗೆ. ಯಾರಿದ್ದಾರೆ ಕೇರ್ ಮಾಡೋ? ಆಮೇಲೆ ಮತ್ತೆ ಅವರೇ ತಮ್ಮ ಪ್ರೀತಿಯಿಂದ ಕರೀತಾರೆ, ಕರೆದು ದೀಕ್ಷೆ ಕೊಡ್ತಾರೆ, ಪ್ರತಿಜ್ಞೆ ಮಾಡಿಸ್ತಾರೆ. ನೀನು ಸಮಾಜ ರಕ್ಷಣೆಗಾಗಿ, ಧರ್ಮ ರಕ್ಷಣೆಗಾಗಿ, ರಾಷ್ಟ್ರದ ರಕ್ಷಣೆಗಾಗಿ ನೀನು ಇನ್ನೂ ಮಾಡಬೇಕಾದ ಕೆಲಸಗಳಿವೆ, ನಾ ಹೇಳ್ತೇನೆ ನೀನು ಮಾ ಅಂತ ವಿಧಿಸ್ತಾರೆ. ಈಗ ಹೇಳ್ತಾರೆ ನ ಇಯಾತ್, ಪುನಃ ನ ಇಯಾತ್ ಇತಿ ಸನ್ಯಾಸ ಶಾಸನಾತ್. ಸನ್ಯಾಸ ಧರ್ಮದಲ್ಲಿ ಈ ಸನ್ಯಾಸ ಸನ್ಯಾಸ ಶಾಸನ ನಿಯಮಗಳು ಹೀಗಿವೆ. ಸನ್ಯಾಸದ ನಿಯಮಗಳು, ಸನ್ಯಾಸ ಧರ್ಮದಲ್ಲಿ ಸನ್ಯಾಸದ ನಿಯಮಗಳು ಹೀಗಿವೆ. ಈಗ ನೋಡಿ, ಅದು ಹೇಗಿದೆ ಇದು ಹೇಗೆ, ಒಂದಕ್ಕೊಂದು ವಿರುದ್ಧ. ಉಭಯೋ ಫಲಭೇದಂ ಚ ವಕ್ಷತಿ, ಇವು ಎರಡಕ್ಕೂ ಇನ್ನು ಫಲವೂ ಕೂಡ ಬೇರೆ ಇದೆ. ಆ ಮೊದಲನೇ ಫಲವೇ ಬೇರೆ, ಇದು ಎರಡನೇ ಫಲವೇ ಬೇರೆ. ಅದನ್ನ ಹೇಳ್ತಾರೆ, ಇಮೋ ದೌ ಇವ, ಸರಿಯಾಗಿ ಸಂಧಿಗಳನ್ನ ನೋಟ್ ಮಾಡ್ಕೋತೀವಿ. ಇಮೌ ದ್ವೌ ಇವ ಪಂಥೌ, ಇಮೌ ದ್ವೌ ಇವ ಪಂಥಾನೌ, ಅನುನಿಕ್ರಾಂತತಃ ಅನುನಿಕ್ರಾಂತತರೌ ಶ ಎಲ್ಲಿದೆ ಮಾ ಶ ಇಲ್ಲ ಕನ್ನಡದಲ್ಲಿ ಇದೆಯಾ ಅನುನಿಷ್ಕ್ರಾಂತತರವು ಭವತಃ ಕ್ರಿಯಾಪಥಶ್ಚೈವ ಪುರಸ್ತಾತ್ ಸನ್ಯಾಸ ಪುರಸ್ತಾತ್ ಸನ್ಯಾಸಶ್ಚ ಉತ್ತರೇಣ ಓಕೆ ಅನುನಿಷ್ಕ್ರಾಂತಕರೌ ಅಂದರೆ ಸನಾತನವಾಗಿ ಅನಾದಿ ಕಾಲದಿಂದಲೂ ಲಭ್ಯವಾದಂತಹದ್ದಿದೆ ಏನವು ಇವು ಎರಡೂ ಇಮೌ ದ್ವೌ ಈ ಎರಡೂ ಮಾರ್ಗಗಳು ಪಂಥಾಹ ಇಮೌ ದ್ವೌ ಪಂಥಾಹ ಈ ಪಂಥ ಅಂದರೆ ಮಾರ್ಗ ಇವು ಎರಡೂ ಮಾರ್ಗಗಳು ಅನುನಿಷ್ಕ್ರಾಂತಕರವು ಅನಾದಿ ಕಾಲದಿಂದಲೂ ಸನಾತನವಾಗಿ ನಮಗೆ ಲಭ್ಯವಿದ್ದಂತಹ ಮಾರ್ಗಗಳು ನಾನು ನಿಮಗೊಂದು ಮಾತು ತೋರಿಸ್ತೇನೆ ಮನುಷ್ಯ ಹುಟ್ಟಿದ ಮೇಲೆ ವಿಚಾರ ಮಾಡಿದರೆ ಮೋಕ್ಷ ಅನಿವಾರ್ಯ ಅವನು ಮೋಕ್ಷಕ್ಕಾಗಿನೇ ಪ್ರಯತ್ನ ಮಾಡಿದ ಆದರೆ 99% ಸಾಮಾನ್ಯವಾಗಿ ನೋಡಿದ್ದಾದರೆ ಕರ್ಮ ಅನಿವಾರ್ಯ ಹುಟ್ಟಿದ ಕ್ಷಣದಿಂದ ಕರ್ಮ ಪ್ರಾರಂಭ ಆಗಿಬಿಡುತ್ತೆ ಅದು ಅಳೋದಿರ್ಬೋದು ನಗೋದಿರ್ಬೋದು ಉಸಿರಾಡಿಸೋದಿರ್ಬೋದು ಹುಟ್ಟಿದ ಆರಭ್ಯದಿಂದ ನಾವು ಕರ್ಮ ನಮಗೆ ಕರ್ಮ ಅನಿವಾರ್ಯ ನಾವು ಮುಂದೆ ಹೇಗೆ ಹೇಗೆ ಸಂಸ್ಕಾರವನ್ನು ಪಡಿತಾ ಹೋಗ್ತೀವೋ ಹಾಗಾಗಿ ನಮ್ಮ ಮನಸ್ಸು ಬುದ್ಧಿಗಳು ಪ್ರಬುದ್ಧವಾಗ್ತಾ ಹೋಗ್ತವೆ ಪ್ರಬುದ್ಧತೆಯ ಅಂತಿಮ ಲಕ್ಷಣ ಏನು ಅಂತಂದ್ರೆ ನನಗೆ ಮೋಕ್ಷವೇ ಭೂಯಾತ ನನಗೆ ಮೋಕ್ಷ ಬೇಕು ಅನ್ನುವ ಉತ್ಕಟವಾದ ಇಚ್ಛೆ ಪ್ರಾರಂಭ ಕರ್ಮ ಮುಕ್ತಾಯ ಮೋಕ್ಷ ಅದನ್ನು ಹೇಳ್ತಾರೆ ಇದು ಇವು ಎರಡು ಮಾರ್ಗಗಳು ಆದಿ ಸೃಷ್ಟಿಯ ಆದಿಯಿಂದಲೂ ಎರಡು ಮಾರ್ಗಗಳು ನಮಗೆ ಲಭ್ಯ ಇವೆ ಮೊದಲು ಕ್ರಿಯಾಪಥಶ್ಚ ಇವ ಮೊದಲು ಇಮ್ಮಿಡಿಯೇಟ್ ಎಲ್ಲ ಲಭ್ಯ ಆಗೋದೇನು ಕರ್ಮ ಪುರಸ್ತಾದ ನಂತರ ಲಭ್ಯ ಆಗೋದೇನು ಸನ್ಯಾಸಶ್ಚ ಉತ್ತರೇಣ ಗೊತ್ತಾಯ್ತಾ ಮೊದಲು ನಮಗೆ ಲಭ್ಯ ಆಗೋದು ಕ್ರಿಯಾಪಥಶ್ಚೈವ ಪುರಸ್ತಾದ ಆಮೇಲೆ ನಂತರ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನಂತರ ಯಾವಾಗ ನಂತರ ಪ್ರಬುದ್ಧತೆಯ ನಂತರ ಆ ಪ್ರಬುದ್ಧತೆಯ ಸಮಯ ಎಷ್ಟು ಅಂತ ಕೇಳಿದ್ರೆ ವರ್ಷ 10 ವರ್ಷ 100 ವರ್ಷ 100 ಜನ್ಮ 1000 ಜನ್ಮ ಅದಕ್ಕೆ ಲೆಕ್ಕನೇ ಇಲ್ಲ ಅದಕ್ಕೆ ಇವತ್ತು ನಾವು ಹೇಗೆ ಇರಲಿ ಇನ್ನೊಂದು ಗಂಟೆಗೆ ನಾವು ಪ್ರಬುದ್ಧರಾಗ್ಬಿಡ್ಬೋದು ಅದಕ್ಕೆ ಏನಂತ ಹೇಳಲಿಕ್ಕಾಗೋದಿಲ್ಲ ಇಂತಹ ಪ್ರಬುದ್ಧತೆಯನ್ನು ಹೊಂದಿದವರು ಯಾರಿದ್ದಾರೋ ಅವರಿಗೆ ಏನು ಹೇಳ್ತಾರೆ ಸನ್ಯಾಸಶ್ಚ ಉತ್ತರೇಣ ಏನಿದು ಸನ್ಯಾಸ ಗೊತ್ತಾಯ್ತು ಇದು ಏನಿದು ಸನ್ಯಾಸ ಏನಿದು ಕರ್ಮ ಅದನ್ನು ಹೇಳ್ತಾರೆ ಒಂದಕ್ಕೆ ನಿವೃತ್ತಿ ಮಾರ್ಗ ಅಂತಾರೆ ಇನ್ನೊಂದಕ್ಕೆ ಪ್ರವೃತ್ತಿ ಮಾರ್ಗ ಪ್ರವೃತ್ತಿ ಮಾರ್ಗ ಯಾವುದು ಕರ್ಮ ಇದು ಪ್ರವೃತ್ತಿ ಮಾರ್ಗ ಜ್ಞಾನ ಇದು ನಿವೃತ್ತಿ ಮಾರ್ಗೇಣ ಈಶಣಾಶ್ರಯಸ್ಯ ತ್ಯಾಗ ತಯೋ ಸನ್ಯಾಸಪಥಶ್ಚ ಏವ ಅತಿರೇಚಯತಿ ನೋಡು ನಿವೃತ್ತಿ ನಿವೃತ್ತಿ ಮಾರ್ಗೇನ ಈಶಾನಾಶ್ರಯಸ್ಯ ತ್ಯಾಗ ನಾವೇನು ಹೇಳಿದ್ರೆ ನಿಮಗೆ ಸನ್ಯಾಸಶ್ಚ ಉತ್ತರೇಣ ಅಂತ ಪೂರ್ವ ಭಾಗದಲ್ಲಿ ನೀನು ಕ್ರಿಯಾಪಂಥ ಕರ್ಮದ ಮಾರ್ಗ ಹೌದೋ, ನಂತರದ ಮಾರ್ಗದಲ್ಲಿ ಏನು ಹೇಳ್ತೀವಿ ಸನ್ಯಾಸ. ಏನು ಸನ್ಯಾಸ ಅಂದ್ರೆ, ಸನ್ಯಾಸ ಅಂದ್ರೆ ಈಶನಾತ್ರಯಸ್ಯ ತ್ಯಾಗ, ಇದನ್ನು ನಿವೃತ್ತಿ ಮಾರ್ಗ ಅಂತ ಕರೀತಾರೆ. ಆಯ್ತು ಸರ್, ಇದು ಕರ್ಮ ಮಾರ್ಗ, ಇದು ನಿವೃತ್ತಿ ಮಾರ್ಗ, ಈ ಎರಡರಲ್ಲಿ ಯಾವ ಚಲೋ ಅಂತೀರಾ, ಯಾವ ಮಾರ್ಗ ಸರಿ ಅಂತೀರಾ? ಅದನ್ನು ಹೇಳಿಬಿಡ್ತೀವಿ ಕೇಳು. ಯಾವ ಮಾರ್ಗ ಸರಿ ಅಂತಂದ್ರೆ, ಆದರೆ ಸನ್ಯಾಸ ಪಥ ಏವ ಅತಿರೀಚಯತಿ. ಸನ್ಯಾಸ ಪಥ ಏವ ಅತಿರೇಚಯತಿ, ಸನ್ಯಾಸ ಮಾರ್ಗವೇ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ. ಏನಪ್ಪ ಎರಡು ಮಾರ್ಗಗಳವ ಅಂದ್ರಿ, ಸಾರ್ಥಕ ಮಾಡ್ಕೊಳಿಕ್ಕೆ, ಒಂದು ಈ ಮಾರ್ಗ ಒಂದು ಆ ಮಾರ್ಗ ಅಂದ್ರಿ, ಈ ಮಾರ್ಗದಲ್ಲಿ ಈಶ್ವರ ಭಾವ ತಂದ್ಕೋಬೇಕು ಅಂದ್ರಿ, ಜೀವನ ಸಾರ್ಥಕ ಆಗ್ತದೆ ಅಂತಂದ್ರಿ, ನಾವು ಹಂಗ ಮಾಡ್ಲಿಕ್ಕೆ ಅಂತ ಹೊಂಟಿದ್ವಿ, ಅಷ್ಟೊಳಗೆ ನೀವು ಹೇಳಿದ್ರಿ ಏನೋ ಸನ್ಯಾಸ ಮಾರ್ಗ ಶ್ರೇಷ್ಠ ಮತ್ತು ಸನ್ಯಾಸ ಮಾರ್ಗವೇ ಅತಿರೇ ಚಯತಿ, ಅದು ಎಲ್ಲ ಪಂಥಗಳಿಂದ ಎಲ್ಲ ಮಾರ್ಗದಿಂದ ಅದು ಶ್ರೇಷ್ಠವಾದ ಮಾರ್ಗ ಅಂತ ಹೇಳಿದ್ರಿ. ಬರ್ಬರ್ತ ಭಾರಿ ಕನ್ಫ್ಯೂಷನ್ ಮಾಡಿಕತ್ತೀರಿ ನೀವು. ಅದನ್ನ ಅರ್ಜುನನು ಕೂಡ ಭಗವಂತನಿಗೆ ಅದೇ ರೀತಿ ಪ್ರಶ್ನೆ ಕೇಳ್ತಾನೆ ಭಗವದ್ಗೀತೆ. ಒಂದ್ಸಲ ಸನ್ಯಾಸ ಶ್ರೇಷ್ಠ ಅಂತೀರಾ, ಒಂದ್ಸಲ ಜ್ಞಾನ ಶ್ರೇಷ್ಠ ಕರ್ಮಯೋಗ ಶ್ರೇಷ್ಠ, ಏನು ಒಂದ್ ನನ್ನ ತಲೆ ಕೆಡಿ, ನಾನು ಇಲ್ಲಿ ಉಪನ್ಯಾಸ ನೀವು ಶುರು ಮಾಡೋ ಕೂರಿದ್ರೆ ಆರಾಮಾಗಿದ್ದೆ ನಾನು ನನ್ನ ಪಾಡಿಗೆ. ಏನೋ ಮಾಡ್ಕೊಂಡಿದ್ದೆ, ಒಂದು ದೇವ್ರ ಪೂಜೆನೋ ಒಂದು ಕುಡಿಯೋ ಏನೋ ಮಾಡ್ಕೊಂಡು ಭಜನೆ ಮಾಡ್ಕೊಂಡಿದ್ದೆ, ಕರ್ಕೊಂಡ್ಬಂದು ಊಟ ಹಾಕದಂಗೆ ಮಾಡಿ ಎಲ್ಲ ಮಾಡಿ ನಮಗೆಲ್ಲ ತಲೆ ಕಚ್ಚಿಬಿಟ್ರಿ. ಅರ್ಜುನ ಹಿಂಗೆ ಅಂತಾನೆ, ನನ್ನ ತಲೆ ಕಟ್ಟೋಗ್ಬಿಟ್ಟಿದೆ, ಕನ್ಫ್ಯೂಷನ್ನೋ ಕನ್ಫ್ಯೂಷನ್ನು ಈಗಾದ್ರೂ ಕ್ಲಿಯರ್ ಮಾಡಿ ಹೇಳು ನನಗೆ, ಸನ್ಯಾಸವು ಶ್ರೇಷ್ಠವೋ ಕರ್ಮವು ಶ್ರೇಷ್ಠವೋ ಕರ್ಮಯೋಗವು ಶ್ರೇಷ್ಠವೋ ಹೇಳು, ಜ್ಞಾನವು ಶ್ರೇಷ್ಠವೋ ಹೇಳು. ಇಲ್ಲಿ ಹಂಗೆ ನೋಡ್ರಿ, ಹೌದು ನ್ಯಾಸ ಸನ್ಯಾಸ ಪಥ ಇವ ಅತಿರೇಚಯತಿ, ನ್ಯಾಸ ಇವ ಅತ್ಯರೇಚಯತ ಇತಿ ಚ ತೈತ್ತರೀಯಕಿ. ನೀವೇ ನೋಡಿ ಅದು ಶ್ರೇಷ್ಠ ಇದು ಶ್ರೇಷ್ಠ ಅನ್ನೋದು ಇಲ್ಲಿ ವಾಸ್ತವಿಕವಾಗಿ ಅದು ವಿಷಯವೇ ಅಲ್ಲ, ಅದು ವಿಷಯವೇ ಅಲ್ಲ. ಅದು ಏನು ಇದು ಏನು ನೀನ್ ಏನು ಅನ್ನೋದು ನಿಮಗೆ ಗುರುತು. ನಾನು ಏನು, ಕಾಮ ಇತ್ಯಾದಿಗಳಲ್ಲಿ ಆಸಕ್ತನಾದವನು, ಇನ್ನೂ ಜೀವನದಲ್ಲಿ ಸಾಧಿಸಬೇಕು ಅದು ಸಾಧಿಸಬೇಕು ಇದು ಸಾಧಿಸಬೇಕು, ಸೈಲೆಂಟ್ ಆಗಿರ್ತದೆ. ಈಗ ನನ್ನ ಎದುರಿಗೆ ಉತ್ತರ ಕೊಡ್ತೀರಿ, ಅಯ್ಯೋ ಸ್ವಾಮಿ ನಮಗೇನು ಏನು ಸಾಧಿಸೋದಿಲ್ಲ, ಏನು ಎಲ್ಲ ಬಿಟ್ಟು ಬಂದು ಬಿಡ್ತೀವಿ, ಏನು ಬೇಕಾಗಿಲ್ಲ ಅಂತ ಅವ್ರಿಗೆ ಚಂದಾಗಿ ನಮ್ಗೆ ಹೇಳ್ತೀರ, ಒಳಗೆ ಸೈಲೆಂಟ್ ಆಗಿ ಅದು ಇನಿಸಿ ನೋಡ್ಬೇಕಾಗ್ತದೆ ಪ್ರಾಮಾಣಿಕವಾಗಿ ಅದು ಎಲ್ಲಿ ವಾಲ್ತದ, ಅದಕ್ಕೆ ಅದು ಅದು ಅದಕ್ಕೆ ಅದು ಅದ ಕಾಟ ಎಕ್ಕಡಿಗೆ ಹೋಗ್ತದೆ ನೋಡ್ಬೇಕು, ಒಂದು ಕ್ಷಣ ನೋಡ್ರಿ ಒಳಗಡೆ ಕಾಟ ಯಾಕಡೆ, ಕಾಟ ಕೊಡೋ ಕಡೆಗೆ ಕಾಟ ಹೋಗ್ತದೋ, ಕಾಟಗಳಿಂದ ಮುಕ್ತಿ ಪಡಿಲಿಕ್ಕೆ ಕಾಟ ಹೊರಡ್ತದೆ ನೋಡ್ರಿ. ಅದು ಕಾಟಗಳಿಂದ ಮುಕ್ತಿ ಪಡಿಕೊಂಡಿತ್ತು ಅಂತಂದ್ರೆ ಅದರ ಸ್ಥೈರ್ಯ ಇದೆಯಾ, ಎಲ್ಲವನ್ನು ಏಕ ಕ್ಷಣದಲ್ಲಿ ತ್ಯಾಗ ಮಾಡುವಂತ ಸ್ಥೈರ್ಯ ಇದೆಯಾ? ಅವರಿಗೆ ಈ ಮಾರ್ಗ ಅತಿ ಶ್ರೇಷ್ಠ, ಅದಿನ್ನೂ ಆ ಕಡೆ ಹೊರತದೆ ಇನ್ನು ಸಾಧಿಸ್ಬೇಕು ಅದು ಮಾಡ್ಬೇಕು. ನಾ ಯಾರ್ಯಾರಿಗೂ ಮಾತು ಕೊಟ್ಟು ಬಂದೀನಿ, ವಾಪಸ್ ಹೋಗ್ಲಿಲ್ಲ ಅಂದ್ರೆ ಹೆಂಗಾಗ್ತದೆ, ನಾ ಮಾತು ಕೊಟ್ಟಿದ್ದೆಲ್ಲ ಅದ್ರಲ್ಲಿ ಮಾಡ್ತದೆ, ನನಗೆ ಕೊಡಿಲ್ಲ ಅಂದ್ರೆ ತಪ್ಪಾಗ್ತದೆ, ಹೌದಲ್ಲ ಇಲ್ಲಪ್ಪ. ಅವ್ರು ಕನ್ವಿನ್ಸ್ ಮಾಡಿ ಹೇಳು, ಅಯ್ಯೋ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಯಾರು ಕನ್ವಿನ್ಸ್ ಆಗೋದಿಲ್ಲ. ಅದ್ರ ಕಾಟನೆ ಹಿಂಗೆ ಬೀಳಿರ್ತದೆ, ಹಿಂಗೆ ಬೀಳಿರ್ತದೆ. ಏನ್ ಮಾಡ್ಲಿಕ್ಕಾಗ್ತದೆ? ಏನ್ ಹೆದರು ಬೇಡ, ಈಶ್ವರ ಭಾವದಿಂದ ಜೀವನ ಮಾಡಬೇಕು. ಗುರು ಯಾವತ್ತಿಗೂ ಆಶೀರ್ವಾದ ಮಾಡ್ತಾನೆ. ನೀನ್ ಎಲ್ಲಿದ್ದೀಯ ನೋಡು, ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋಬೇಡ. ಯಾಕೆ ಕನ್ಫ್ಯೂಸ್ ಮಾಡ್ಕೋತಿ? ಇದೊಂದು ಮಾರ್ಗ ಈಗ ಹೀಗಿದೆ, ನಿನ್ ಕವರ್ ಇದೆ. ಇದೊಂದು ಮಾರ್ಗ ಹೀಗಿದೆ, ನಿನ್ ಕವರ್ ಇದೆ. ಕನ್ಫ್ಯೂಷನ್ ಎಲ್ಲ ಇರೋದು ಅಲ್ಲಿ. ಹಿಂಗ ಒಂದ್ 2 ವರ್ಷ ಮಾಡಿ ಆಗ ನಾವು ನಿರ್ಧಾರ ಮಾಡ್ತೇವೆ. ಲೋಕ ಇಲ್ದೆ ಹೋದ್ರೆ ನಿಮ್ಮ ಅಪ್ಪ ಅಮ್ಮ ಊರು ಬರ್ತಾರೆ ಇಲ್ಲಿಗೆ. ನಮಗ್ ಗೊತ್ತಿದ್ದಿಲ್ಲ ಬಿಡ್ರಿ, ನಿಮ್ಗೆಲ್ಲ ಸನ್ಯಾಸ ಗಿನ್ಯಾಸ ಕೊಟ್ಟು ಹೋಗಿಲ್ಲ, ಸ್ವಾಮಿ ಮಾಡ್ತೀರಿ ನಿಮ್ಗೆ ಗೊತ್ತಿದ್ದಿಲ್ಲ. ಹ ಇದೆಲ್ಲ ಆಗ್ಲಿಕ್ಕೆಲ್ಲ ಹೋಗ್ಲಿಕ್ಕೆ ಬಡಪಾಗಿ ನಾನು ಯಾಕೆ ಅವ್ರನ್ನೆಲ್ಲ ಇದ್ರೆ ಹಾಕೊಳ್ಳಿ. 2 ವರ್ಷ ಹಿಂಗೆ ಕೇಳ್ಕೋ ತಗೊಂಡಂತೆ, ಆಮೇಲೆ ಕಟ ಹಚ್ಕೊಂಡ ಯಾಕ್ರಿ ಹೋಗ್ತದೆ? 2 ವರ್ಷ ಟೈಮ್ ಕೊಡೋಣ್ರಿ ಅದಕ್ಕೆ. ಅದೇ ಆಮೇಲೆ ಎಕ್ಕಡೆ ಹೊರತು ನೋಡು, ಏನು ಅವಸರ ಇದೆ? ಸ್ವಾಮಿಗೆ ಇನ್ನೊಂದು 2-3 ವರ್ಷ ಟೈಮ್ ಜಾಸ್ತಿ ಕೊಡ್ತೀವಿ. ಓಕೆ, 5 ವರ್ಷ ಆಯುಷ್ಯ ಪೂರ್ತಿ ತಗೊಳ್ರಪ್ಪ, ಆಯುಷ್ಯ ಪೂರ್ತಿ ತಗೊಳ್ರು. ಅದು ಈ ಕಡೆ ಹೊರತು ಪುನಃ ಬರೋದು ಮತ್ತೊಂದು ಕೋರ್ಸ್ ಮಾಡ್ತೀವಿ, ಮತ್ತೊಂದು ಕೋರ್ಸ್. ನಮ್ಮ ಗುರುಗಳು 9 ಕೋರ್ಸ್ ಮಾಡಿದ್ರು 3 ವರ್ಷ. 9 ಕೋರ್ಸ್ ಮಾಡಿದಾರೆ, ಏನು ಸಾಮಾನ್ಯ? ನಾವು ಇನ್ನೊಂದು 1 ವರ್ಷ 2 ಜಾಸ್ತಿ ಮಾಡೋದು. ಯು ಹ್ಯಾವ್ ಟು ಅಲ್ಟಿಮೇಟ್ಲಿ ಡಿಸೈಡ್ ಮಾಡಿ. ಉಳಿದ ಮನುಷ್ಯರಿಗೆ ಕ್ಷುದ್ರ ಜೀವಿಗಳಾಗಿ ಸಾಯೋದು ಬೇಡ. ಸಾಯೋದು ಎಲ್ರೂ ಸಾಯ್ತಾರೆ, ಒಂದು ಸೊಳ್ಳೆ ಕೂಡ ಸಾಯ್ತಾರೆ. ಏನ್ ಸಾಧಿಸ್ತು, ಏನ್ ಸಾಧಿಸ್ತೀರ? 10 ಮಂದಿ ರಕ್ತ ಹೇರ್ತು, 1,000 ತಟ್ಟಿ ನೀವು ಹೇಳ. 2-3 ಮಕ್ಕಳು ಬಂದವರು ನಾವು ಶ್ರೇಷ್ಠರು, 1,000 ಮಕ್ಕಳನ್ನ ಅದು ಕೊಡ್ತಿದ್ರು ಅದು ಶ್ರೇಷ್ಠ. ಬಟ್ ಅಲ್ಟಿಮೇಟ್ ಯು ಹ್ಯಾವ್ ಟು ಡಿಸೈಡ್ ಎಟ್ ಡೇ ನೈಟ್ ಕಮ್ ಟು. ಆ ದಿನ ಬರಬಹುದು, ಬಂದಾಗ ಡಿಸೈಡ್ ಮಾಡಿದ್ರು. ನಮ್ದು ತಲೆ ಹಿಂಗೆ ಕೆತ್ತಿತ್ತು, ಯಾವ ಕೆಲಸದ ಸ್ವಾಮಿ ನೀವೇನು ಹೇಳ್ತೀರಿ ಮಾಡ್ತೀವಿ, ಕೈ ಮುಗಿಕೊಡ್ತೀವಿ. ಅಷ್ಟು ಮುಗಿದು ಎಷ್ಟು ಈಸಿ ನೋಡ್ರಿ, ಸರೆಂಡರ್ ಸಮರ್ಪಣೆ ಮಾಡಿಬಿಟ್ರೆ ಮುಗಿದಿರುತ್ತೆ. ಅವ್ರು ಡಿಸೈಡ್ ಮಾಡ್ತಾರೆ, ಅವ್ರು ಡಿಸೈಡ್ ಮಾಡಿದ್ದಕ್ಕೆ ನನ್ನ ಮೂಲಕವಾಗಿ ಇಷ್ಟು ಕಷ್ಟ ಎದುರಿಸ್ತಾ ಇದ್ದಾರೆ. ಹೌದಲ್ಲ, ಈಗ ಸಾಮಾನ್ಯ ಒಂದು ಶಾಲೆ ಮಾಡಿರ್ಬೇಕು, ಹೌದಾ? ಜವಾಬ್ದಾರಿ ಯಾರ್ದು? ಹೌದು ತಾನೆ, ಹಣ ಯಾರು ಹುಡುಕ್ಬೇಕು? ಅವ್ರ ಹಾಕ್ತಾನೆ ಹುಡುಕ. ನಾ ಬರೀ ಲೀಸ್ಟ್ ಕೊಟ್ಬಿಟ್ಟು ನಿನ್ ವಾರ್ಡನ್ಸ್ ಮಾಡ್ತಾರ ನಿಮ್ ಜೊತೆ ಹಂಗೆ. ವಾರ್ಡನ್ಸ್ ಏನ್ ಮಾಡ್ತಾರೆ, ಶುಭ ಮತ್ತಿ ಲೀಸ್ಟ್ ಕಳ್ಸಿ ನೋಡ್ರಿ, ಅಷ್ಟು ಹಣ ಕಳ್ಸ್ಕೊಡ್ತೀನಿ. ನಾನು ಅಷ್ಟೇ ಎಲ್ಲ ಕನ್ಸಾಲ್ಟೇಟ್ ಮಾಡಿ ಒಂದು ಲಿಸ್ಟನ್ನು ಕಳ್ಸ್ಕೊಡ್ತೀನಿ ಸ್ವಾಮೀಜಿ ಕಳ್ಸ್ಕೊಡ್ತೀನಿ. ಕೆಲವು ಸ್ವಾಮೀಜಿ ಕಳಿಸ್ಕೊಡ್ತಾರೆ, ಕೆಲವು ಈಶ್ವರನೇ ಕಳಿಸ್ಕೊಡೋದಿಲ್ಲ, ಕೆಲವು ಸ್ವಾಮೀಜಿ ಮೂಲಕ ಕಳಿಸ್ಕೊಡ್ತಾರೆ, ಕೆಲವು ಪಬ್ಲಿಕ್ ಮೂಲಕ ಕಳಿಸ್ಕೊಡ್ತಾರೆ. ಸರೆಂಡ್ರ್ ಇತ್ತಂದ್ರೆ ಎಲ್ಲ ಓಕೆ, ಸರೆಂಡರ್ ಇಲ್ಲಾಂದ್ರೆ ಗೊಂದಲವೂ ಗೊಂದಲ. ಆ ಟೈಮ್ ಬರ್ತದೆ, ಆ ಟೈಮ್ ಬಂದಾಗ ಸರೆಂಡರ್ ಇತ್ತು ಬಹಳ ಸರಳವಾಗಿ ಹೋಗುತ್ತೆ. ಸರೆಂಡರ್ ಇಲ್ಲ, ಸಮರ್ಪಣಾ ಭಾವ ಇಲ್ಲ, ಆವಾಗ ಏನಾಗ್ತದೆ, ಗೊಂದಲ ಬಿರುಗಾಳಿ ಇರುತ್ತದೆ. ಹೇಳ್ಬಿಟ್ಟಲ್ಲ ಸ್ವಾಮೀಜಿ, ಏನ್ ಮಾಡ್ಬೇಕು, ನಾವು ಇಷ್ಟು ತಿಳ್ಕೊಂಡ್ಬಿಟ್ಟಿವಿ, ಈಗ ಆ ಕಡೆ ಹೋಗೋದು ತಪ್ಪಾಗ್ತದೆ, ಇಲ್ಲಿ ತಪ್ಪಾಗ್ತದೆ, ಈಗ ಸನ್ಯಾಸವು ತಪ್ಪಾಗ್ತದೆ, ಒಂದಕ್ಕೊಂದು ಶುರು ಆಗ್ಬಿಡ್ತಾರೆ. ಯಾಕೆ ಹಿಂಗಾಗ್ತವೆ, ಕಮ ಚಲ್ ನೀ, ಯಾಕೆ ಹಿಂಗಾಗ್ತವೆ? ಸಮರ್ಪಣಾ ಭಾವ ಸಮರ್ಪಿಸ್ಕೊಟ್ಬಿಡ್ರಿ, ಅದು ಸುಲಭ ಅಲ್ಲ. ಸುಜಾತ ಸಮರ್ಪಣ ಸುಲಭ ಅಲ್ಲ, ದೈಹಿಕವಾಗಿ ಹೋಗಿ ಗುರುಗಳ ಪಾದಕ್ಕೆ ಉಳ್ಳಾಡಬಹುದು, ಅದು ಭಾರಿ ಸುಲಭ. ಹೌದಲ್ಲ, ತಲೆ ತಗೊಂಡು ಎಣ್ಣೆ ಹಚ್ಚಿ ತಿಕ್ಕೊಂಡು ಹೋಗಿದ್ದಾರೆ, ಅದು ಭಾರಿ ಸುಲಭ. ಆದ್ರೆ ಸಮರ್ಪಣ ಸುಲಭ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.